ಪರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಇವತ್ತಿನ ನೇರ ಫೋನ್ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಮೀನು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನಗಳು ಮತ್ತು ಮೀನು ಕೃಷಿಯ ಲಾಭದಾಯಕತೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೀನು ಕೃಷಿ ತಜ್ಞರಾದಂಥ ಡಾಕ್ಟರ್ ಎ.ಸಿ. ಸುಧಾಕರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು ಮೀನು ಕೃಷಿ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೋಬೋದು. ಮೀನು ಸಾಕಾಣಿಕೆ ಹೇಗೆ ಮಾಡಬೇಕು, ಯಾವ ರೀತಿ ಆಹಾರ ಕೊಡಬೇಕು, ಮೀನು ಮರಿ ತಳಿಗಳನ್ನು ಯಾವ್ಯಾವ ಸಾಕಾಣಿಕೆ ಮಾಡಬಹುದು, ಹೇಗೆ ಮಾರುಕಟ್ಟೆ ವ್ಯವಸ್ಥೆಗಳು ಹೇಗಿದ್ದಾವೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನು ರೈತ ಬಾಂಧವರು ಪಡ್ಕೋಬೋದು. ನೀವು ಮಾಹಿತಿಯನ್ನು ಪಡ್ಕೋಬೇಕಿದ್ದರೆ ನಮ್ಮ ದೂರವಾಣಿ ಸಂಖ್ಯೆ 2233365, ಎಸ್ಟಿ ಕೋಡ್ ಸಂಖ್ಯೆ 08532, ಇನ್ನೊಂದು ಫೋನ್ ಸಂಖ್ಯೆ 9449817322, ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಮಾಹಿತಿಯನ್ನು ಪಡ್ಕೋಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಸರ್ ನಮಸ್ಕಾರ. ತಮಗೆ ನಮಸ್ಕಾರ ಸರ್, ಧನ್ಯವಾದಗಳು. ಸರ್ ಹೇಳಿ, ಹೇಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೀನು ಕೃಷಿ ವರ್ಷದಿಂದ ವರ್ಷಕ್ಕೆ ರೈತರು ಜಾಸ್ತಿ ಆಗ್ತಾಯಿದ್ದಾರಂತೀರ, ರೈತರ ಸಂಖ್ಯೆ ಜಾಸ್ತಿ ಆಗ್ತದೆ ಮೀನು ಕೃಷಿ ಮಾಡುವಂಥವ್ರದ್ದು? ಸರ್ ಮೊಟ್ಟ ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ ಮೀನುಗಾರಿಕೆ ಅನ್ನೋದು ಒಂದು ಉತ್ತಮವಾದಂಥ ಕೃಷಿ ಪದ್ಧತಿ ಇದೆ ಇದು. ಸೊ ಬೇರೆ ಎಲ್ಲ ಪದ್ಧತಿ ಕಂಪೇರ್ ಮಾಡ್ಕೊಂಡು ಹೇಳಿದ್ರೆ ಈ ಮೀನು ಕೃಷಿ ತುಂಬಾ ಲಾಭದಾಯಕವಾಗಿದೆ. ಸೊ ಫಸ್ಟ್ ಹೇಳೋದಾಯ್ತು ಅಂತ ಹೇಳಿದ್ರೆ ಮೀನು ಅಂತ ಹೇಳಿದ್ರೆ ಒಂದು ಉತ್ಕೃಷ್ಟವಾದಂತಹ ಆಹಾರ, ಉತ್ತಮವಾದಂತಹ ಆಹಾರ ಇದೆ. ಇದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳು, ಸೊ ಅದಕ್ಕೆ ಒಮೆಗಾ-3 ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ, ಹೇರ್ಗೆ ಸಿಗುತ್ತೆ ಅದರಲ್ಲಿ. ಆಮೇಲೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲಾ ರೀತಿಯಲ್ಲೂ ನಮಗೆ ಮೀನು ತಿಂತ ಇತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲಿ ಆರೋಗ್ಯ ನಮಗೆ ಸುಧಾರಣೆ ಆಗುತ್ತೆ. ಇದು ಫಸ್ಟ್ ಹೇಳ್ತಕ್ಕಂತ ವಿಷಯ ತಾನೆ ಇದು. ಸೊ ಎರಡನೇ ವಿಷಯ ಅಂತ ಹೇಳಿದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ ಏನಿದೆಯಲ್ಲ, ಒಂದು ಕರೆ ಇದೆ ಸರ್, ನಂತರ ಮಾತಾಡ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಲಿಂಗ್ಸೂರಿಂದ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಚನ್ನಕುಮಾರ್ ಅಂತ ಹೇಳಿ ಸರ್. ಚನ್ನಪ್ಪ ಕುಮಾರ್ ರೀ? ಚನ್ನಕುಮಾರ್ ಸರ್. ಚನ್ನಕುಮಾರ್ ಅವರು ಕೇಳಿ, ಚನ್ನಕುಮಾರ್ ಅವರೇ, ಮೀನು ಸಾಕಾಣಿಕೆ ಅಥವಾ ಮೀನು ಕೃಷಿ ಬಗ್ಗೆ ಮಾಹಿತಿ. ಮೀನು ಕೃಷಿ ಬಗ್ಗೆ ಅದೇ ಸರ್, ನಮ್ದೊಂದು ಆಸೆ ಸರ್, ಅದು ಮೀನು ಕೃಷಿ ಮಾಡ್ಬೇಕಂತ ಹೇಳಿ ಸರ್. ಫುಡ್ ಒಂದು ಮುಂದ ನಮ್ ದೇಶಕ್ಕೆ ಏನು ಪ್ರಾಬ್ಲಮ್ ಆಗ್ಬಾರ್ದ ಅನ್ನೋ ಒಂದು ವಿಚಾರಕ್ಕೆ ರೀ, ಫುಡ್ ತಯಾರು ಮಾಡೋದಕ್ಕೆ ಒಂದು ಮೀನು ಕೃಷಿ ಮಾಡಿದ್ವಿ ಸರ್. ಮಾಡಿರಿ ನೀವು ರೀ? ಹಾ ಮಾಡಿವಿ ಸರ್. ಈಗ ಎಷ್ಟು ಎಕರೆ ಮಾಡಿರಿ, ಹೇಗೆ ಬರ್ತಾ ಇದೆ ಇಳುವರಿ ಸ್ವಲ್ಪ ಹೇಳಿ? 15 ಎಕರೆ ಮಾಡಿವಿ ಸರ್. ಒಳ್ಳೆ ಬೆಳೆ ಚೆನ್ನಾಗಿದೆ ಸರ್. ಈಗ 100 ಕೌಂಟ್ ತನ ಬಂದ ಸರ್. ಈ ವಾರದಲ್ಲಿ ಒಂದು 20% ಸೇಲ್ ಮಾಡ್ತೀವಿ ಸರ್. ಉಳಿದದ್ದು ಒಂದು ಇನ್ನೊಂದು 20-30 ಡೇಸ್ ಸೇಲ್ ಮಾಡ್ಬೇಕಂತ ಮಾಡಿವಿ ಸರ್. ಅಲ್ಲ, ನೀವು ಮೀನಿಗೆ ಮೀನು ಮಾಡ್ತಾ ಇದೀರ ಅಥವಾ ಸಿಗಡಿ ಬೆಳೀತಾ ಇದೀರಾ? ಸಿಗಡಿ ಸರ್. ಸಿಗಡಿ ಬೆಳೀತಾ ಇದೀರ, ಅದಕ್ಕೆ ಹೇಳ್ತಾ ಇರೋದು. ಹೇಗೆ ರೀ ಚನ್ನಕುಮಾರ್, ಸಿಗಡಿ ಚೆನ್ನಾಗಿ ಬರ್ತಾ ಇದೆ ಈ ಭಾಗದಲ್ಲಿ? ಚೆನ್ನಾಗಿ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ. ಶಾಣಬಸವ ಅಂತೇಳಿ ಒಳ್ಳೆ ಆಫೀಸರ್ ಸರ್, ಎಲ್ಲ ಅವ್ರು ಹೆಲ್ಪ್ ಮಾಡಿದ್ದಾರೆ. ಮೀನುಗಾರಿಕೆ ಇಲಾಖೆ ಶಾಣಬಸವ ಸರ್. ಮತ್ತು ಎ.ಡಿ. ಸುಮಾ ಅವರು ಹೆಲ್ಪ್ ಮಾಡಿದ್ದಾರೆ ಸರ್. ಮತ್ತೆ SBI ಸುರೇಶ್ ಕುಮಾರ್ ಅವರು ಇದಾರಲ್ಲ ಸರ್, ಅವರು ಇಂದ ಹೆಲ್ಪ್ ಮಾಡಿದ್ದಾರೆ ಸರ್. ಬ್ಯಾಂಕ್ನವ್ರು ಹೆಲ್ಪ್ ಮಾಡಿದ್ದಾರೆ ನಿಮಗೆ. ಎಷ್ಟು ಪ್ರಾಜೆಕ್ಟ್ ಕಾಸ್ಟ್ ಆಯ್ತು ನಿಮ್ದು 15 ಎಕರೆದಲ್ಲಿ? ನಮ್ದು ಟೋಟಲ್ 1.5 ಕೋಟಿ ಆಯ್ತು ಸರ್. ಒಂದು 40 ಲಕ್ಷ ಫುಡ್ ಹಾಕಿವ್ರು. 1.92 ತನ ಬರ್ತದೆ ಸರ್ ಈಗ ನಮಗೆ. ಖಂಡಿತ ರೀ, ನಮಗ ಈ ಸದ್ದ ಅವರು 1.9 ಲಕ್ಷ ಒಂದ್ರಿ, 1.50 ತನ ಲೋನ್ ಸ್ಯಾಂಕ್ಷನ್ ಮಾಡ್ರಿ ಸರ್. ಈಗ 2-3 ದಿನ ಕ್ಲಿಯರ್ ಮಾಡ್ತಾರೆ ಸರ್ ಅವರು. ಒಳ್ಳೆ ಪ್ರಾಜೆಕ್ಟ್ 15 ಎಕರೆದಲ್ಲಿ ಅಂದ್ರೆ. ಒಳ್ಳೆ ಪ್ರಾಜೆಕ್ಟ್ ಸರ್, ಒಳ್ಳೆ ಪ್ರಾಜೆಕ್ಟ್. ಮತ್ತೆ ಮಾರಾಟ ಹೇಗೆ ಮಾಡ್ತಾ ಇದ್ರಿ, ಸಿಗಡಿ ಎಲ್ಲಿ ಕಳಿಸ್ತೀರಿ, ಹೇಗೆ ರೇಟ್ ಸಿಗ್ತಾ ಇದೆ ತಮಗೆ? ಆನ್ಲೈನ್ ಮಾರ್ಕೆಟ್ ಸರ್, ತಗೊಳ್ಳೋರು ವಂಟಿಂಗ್ ಬಹಳ ಜನ ಇದಾರೆ ಸರ್. ಅದೇನದ ಈಗ ನಮಗ ತೋಳರಂತರು ಬಹಳ ಜನ ಅದಾರ ಸರ್, ಕಾಂಟ್ಯಾಕ್ಟ್ ಅದಾರ್ರಿ. ಈ ಆನ್ಲೈನ್ ಮಾರ್ಕೆಟ್ ಸರ್, ಆನ್ಲೈನ್ ಈಗ ಹೆಂಗ್ ಗೋಲ್ಡ್ ರೇಟ್ ಇರ್ತದಲ್ ಸರ್, ಡೈಲಿ ಡೈಲಿ ಆತರ ರೇಟ್ನಾಗ ಸೇಲ್ ಮಾಡ್ತೀವಿ ಸರ್ ನಾವು. ವಿಶೇಷವಾಗಿ ಏನಾದ್ರು ಸಮಸ್ಯೆ ಬರ್ತಾ ಇದೆ, ಡಾಕ್ಟರ್ ಸುಧಾಕರ್ ಜೊತೆ ಮಾತಾಡಿ ವಿಜ್ಞಾನಿಗಳು. ಹಾ ಕೊಡಿ ಸರ್. ಅಲ್ಲ ಹೇಳಿ, ಏನ್ ನಿಮ್ಗೆ ಏನು ಸಮಸ್ಯೆ ಏನಾದ್ರು ಇದೆಯಾ ನಿಮ್ಗೆ ಅದರಲ್ಲಿ? ಸಮಸ್ಯೆ ಅನ್ನಕ್ಕೇನಿಲ್ಲ ಸರ್, ಅದು ಒಬ್ರು ಟೆಕ್ನಿಷಿಯನ್ ಬರ್ತಾರೆ ಸರ್ ನಮ್ಮ ಹತ್ರ. ಓಕೆ. ನ್ಯೂ ಎಸ್ ಪಾರ್ಕ್ ಅವಂತಿ ಫೀಡ್ ಅಂತ ಬರ್ತದೆ ಸರ್ ಅದು. ಅವಂತಿ ಫೀಡ್ ಇಂದ ಟೆಕ್ನಿಷಿಯನ್ಸ್ ಬರ್ತಾ ಇದಾರೆ. ಹಾ, ಟೆಕ್ನಿಷಿಯನ್ ಬರ್ತಾರೆ ಸರ್. ಓಕೆ. ಬಂದು ವಾರದಾಗ ಒಂದ್ ಎರಡು ಸಲ ವಿಸಿಟ್ ಮಾಡ್ತಾರೆ ಸರ್. ಓಕೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ನಾವ್ ಹೇಳ್ತೀವಿ ಆತರ. ನಿಮ್ಗೆ ಯಾವ ತರ ಸಮಸ್ಯೆ ಬಂದಿದೆ, ಪ್ರಾಬ್ಲಮ್ಸ್ ಬಂದಿದೆ ಅದ್ರಲ್ಲಿ ಹೇಳಿ. ಪ್ರಾಬ್ಲಮ್ಸ್ ಅಂತ ಪ್ರಾಬ್ಲಮ್ಸ್ ಏನು ಬಂದಿಲ್ಲ ಸರ್ ನಮ್ಗೆ. ಓಕೆ. ಅಂತ ಪ್ರಾಬ್ಲಮ್ಸ್ ಏನ್ ಬಂದಿಲ್ಲ ಸರ್. ಅವರು ಟೆಕ್ನಿಷಿಯನ್ ಏನಿದಾರಲ್ಲ ಸರ್, ಅವ್ರೆ ಎಲ್ಲ ನಮ್ ಗೈಡ್ ಮಾಡ್ಕೊಂತ ಹೋಗ್ತಾರ್ರಿ. ಖಂಡಿತವಾಗಿ ಖಂಡಿತವಾಗಿ. ಆತರ ನಾವ್ ಫಾಲೋಅಪ್ ಮಾಡ್ಕೊಂತ ಹೋಗ್ತೀವಿ ಸರ್. ಓಕೆ. ಇಲ್ಲಿ ಏನಾಗಿದೆ ಸರ್, ಕೃಷಿ ಸಿಂಪಲ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಏನೇ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ ಕರೆಕ್ಟ್ ಆಗಿ ನಮ್ಗೆ ನೀರಿನ ಒಂದು ನಿರ್ವಹಣೆ ಮಾಡ್ತು ಅಂತ ಹೇಳಿದ್ರೆ, ನೀರಿನ ನಿರ್ವಹಣೆ ಪ್ಲಸ್ ಕೊಡ್ತಕ್ಕಂತ ಆಹಾರದ ಒಂದು ಕ್ವಾಂಟಿಟಿ ಏನಿದೆಯಲ್ಲ, ನಾವು ಕರೆಕ್ಟ್ ಆಗಿ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಮೀನುಗಾರಿಕೆನಲ್ಲಿ. ಬರಲ್ಲ ಬರಲ್ಲ ಸರ್. ಹೌದು. ಅಂದ್ರೆ ನೀವ್ ಇವಾಗ ಒಂದ್ ಎಕರೆ ಎಷ್ಟು ಮರಿ ಬಿಟ್ಟಿದ್ದೀರಾ ನೀವು ಸಿಗಡಿ ಮರಿ? ನಾವು ಟೋಟಲ್ ಅಲ್ಲ ಎಕರೆ ಹದಿನೈದು ಎಕರೆ ಸರ್. ಹದಿನೈದು ಲಕ್ಷ ಬಿಟ್ಟಿದೀವಿ ಸರ್ ಸೀಡ್. ಎಷ್ಟು? ಇಪ್ಪತ್ತು ಲಕ್ಷ ಸರ್. ಇಪ್ಪತ್ತು ಲಕ್ಷ ಬಿಟ್ಟಿದ್ರಿ. ಓಕೆ ಓಕೆ. ಅಂದ್ರೆ ಇವಾಗ ಏನಾಗುತ್ತೆ, ನೀವು ಸೆಮಿ ಇಂಟೆನ್ಸಿವ್ ಮೆಥಡ್ ಅಲ್ಲ ಅದಕ್ಕೆ ಕಡಿಮೆ ಮಾಡ್ಕೊಂಡ್ ಬಂದಿದ್ದೀರಿ ಈಗ. ಸೊ ತುಂಬಾ ಸಂತೋಷ ಆಯ್ತು ನೀವು ಮಾಡಿದ್ ನಮ್ಗೆ. ಯಾಕಂದ್ರೆ ಈಗ ನೀವು ಮಾಡ್ತಿರೋದು ಒನಾಮಿ ಸೀಡ್ ಬಿಟ್ಟಿದ್ದೀರಾ? ಒನಾಮಿ ಸೀಡ್. ಒನಾಮಿ ಒನಾಮಿ ಖಂಡಿತವಾಗಿ. ಇವಾಗ ಏನಂತ ಹೇಳಿದ್ರೆ, ಮುಂಚೆ ಟೈಗರ್ ಪ್ರಾನ್ ಇತ್ತಲ್ಲ ಸರ್, ಪಿನೇಸ್ ಮನಡೋನ್ ಇತ್ತದು. ಸೊ ಅದಕ್ಕೆ ಈಕ್ವಲೆಂಟ್ ಆಗಿ ಈಗ ಕಾಂಪಿಟೇಟಿವ್ ಅಂತ ಹೇಳಿದ್ರೆ ಈಗ ನಮ್ಗೆ ಇರ್ತಕ್ಕಂಥದ್ದು ಒಂದೇ ಒನಾಮಿ ಅಂತ ಹೇಳಿ. ಪಿನೇಸ್ ಒನಾಮಿ ಸಿಗಡಿ ತುಂಬಾ ಚೆನ್ನಾಗ್ ಬರ್ತಾ ಇದೆ, ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ ಎಲ್ಲ ರೈತರುಗಳು. ಓಕೆ. ಸೊ ನಾನು ಹೇಳೋದು ಇಷ್ಟೇನೆ, ನೀವು ಒಂದೇ ಸರಿ ಹೈ ಇಂಟೆನ್ಸಿವ್ ಆಗಿ ಮಾಡೋದಕ್ಕಿಂತ ಸೆಮಿ ಇಂಟೆನ್ಸಿವ್ ನಲ್ಲಿ ಚಿಕ್ಕದಾಗಿ ಮಾಡಿಕೊಂಡು ನೀವು ನಿಮ್ಮ ಕನ್ಸಲ್ಟೆನ್ಸಿ ಅಂತ ಹೇಳಿದ್ರಲ್ಲ, ಅವಾಗ ಒಂದು ಗೈಡ್ಲೈನ್ಸ್ ತಗೊಂಡು ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಇದರಲ್ಲಿ ಲಾಭ ಪಕ್ಕ ಇದೆ. ಪ್ಲಸ್ ಇವಾಗ ನೀವು ಎಷ್ಟು ದಿವಸ ಆಯ್ತು ಬಿಟ್ಟ ಮರಿನ? ನಾವು ಈಗ 80 ಡೇಸ್ ಆಯ್ತು ನೋಡಿ ಸರ್. ಈಗ 60 ಡೇಸ್ ಆಯ್ತು. ಓಕೆ. 80 ಡೇಸ್ ಆಯ್ತು. ಓಕೆ. ಬಟ್ ಇನ್ನೂ ಸ್ವಲ್ಪ ಕೌಂಟ್ ಬರಬೇಕಾಗಿತ್ತು. ಓಕೆ. ತೊಂದರೆ ಇಲ್ಲ, 100 ಕೌಂಟ್ ಅಂತ ಹೇಳಿದ್ರಿ ನೀವು ಅವಾಗಲೇ. ಯಾಕಂದ್ರೆ ಈ ಒಂದು ಒನಾಮಿ ಇದೆಯಲ್ಲ, ಅಪ್ ಟು 50-30 ಕೌಂಟ್ ವರೆಗೂ ಬರ್ತದೆ, ಏನು ತೊಂದರೆ ಇಲ್ಲದಂಗೆ ಬರ್ತದೆ ಇದು. ಹೌದು ಸರ್. 30 ಈಗ 100 ಕೌಂಟಿಗೆ ಸೇಲ್ ಮಾಡಿ ಸರ್, ಒಂದು 3-4 ಟನ್ ಸೇಲ್ ಮಾಡ್ರಿ. ಓಕೆ ಓಕೆ. ಹಾ ಹಾ. ನೆಕ್ಸ್ಟ್ ಏನಾದ್ರೆ 20-30 ಕೌಂಟಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಸರ್. 30 ಕೌಂಟ್ ಬರುತ್ತೆ, 20 ಕೌಂಟ್ ಬರುತ್ತೆ, ಏನು 15 ಕೂಡ ಬರ್ತದೆ ಇದರಲ್ಲಿ. ಬಟ್ ಸ್ವಲ್ಪ ನೀವು ಅದಕ್ಕೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ನೀವು ಇದನ್ನ? ಇಲ್ಲ ಸರ್, ಎಲ್ಲ ಎಕ್ಸ್ಪರ್ಟ್ಸ್ ಆಂಧ್ರಲಿಂದ ಭೀಮವರಂ ಇಂದ ಕರೆಸಿದೀವಿ ಸರ್. ಫೀಡ್ ಬೈ ರೀ, ಮ್ಯಾನೇಜರ್ ರೀ, ಟೆಕ್ನಿಷಿಯನ್ ಮತ್ತು ಎಲೆಕ್ಟ್ರಿಕಲ್ ಸರ್ ಎಲ್ಲರೂ ಇದಾರೆ ಸರ್. ಒಂದು 8 ಜನ, ಒಂದಿಬ್ರು ಒಬ್ಬ ಸೂಪರ್ವೈಸರ್ ಒಬ್ಬ ಮ್ಯಾನೇಜರ್, 10 ಜನ ವರ್ಕ್ ಮಾಡ್ತಾರೆ ಸರ್. ಓಕೆ ಓಕೆ, ತುಂಬಾ ಸಂತೋಷ ಆಯ್ತು. ಸೊ ಇಷ್ಟೇ ಏನ್ ಹೇಳೋದು, ನಾನು ನೀರಿನ ಕ್ವಾಲಿಟಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ ಸರ್. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಸಿಗಡಿಗೆ ಹೈಲಿ ನ್ಯೂಟ್ರಿಷಿಯಸ್ ಫೀಡ್, ಅದರಲ್ಲೂ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸಿಗಡಿ ಗ್ರೋತ್ ತುಂಬಾ ಚೆನ್ನಾಗಿ ಬರ್ತದೆ. ಬಟ್ 100 ಕೌಂಟ್ ಗಿಂತ ಇನ್ನೂ ಸ್ವಲ್ಪ ಕಡಿಮೆ ಬಂದ್ರೆ ಇನ್ನೂ ಸಂತೋಷ ಆಗುತ್ತೆ ನಮ್ಗೆ. ಇಲ್ಲ ಸರ್, ಈಗ ಒಂದ್ 2-3 ಟನ್ ಹಾರ್ವೆಸ್ಟ್ ಮಾಡ್ಕೊಂಡು ಸರ್, ಮತ್ತೆ ಅದಕ್ಕೆ ಫೇಸಸ್ ಬೇಕಲ್ಲ ಸರ್. ಓಕೆ ಓಕೆ, ಖಂಡಿತವಾಗಿ ತಿರುಗಾಡಕ್ರಿ. ಅದಕ್ಕೆ 2-3 ಟನ್ ಹಾರ್ವೆಸ್ಟ್ ಮಾಡಿ ಸರ್ ಈಗ. ಓಕೆ ಓಕೆ. ಉಳಿದದ್ದು 1 ಮಂತ್ನಾಗ ಒಂದು 50 ಕೌಂಟ್ ಬಂದ್ರೆ ಸಾಕಾಗುತ್ತೆ ನಿಮ್ಗೆ ಬರ್ತದೆ ಸರ್. ಓಕೆ ಓಕೆ, ತುಂಬಾ ಸಂತೋಷ ಆಯ್ತು. ಮತ್ತೇನಾದ್ರೂ ನಿಮ್ಗೆ ಸಲಹೆ ಬೇಕಿದ್ರು ಕೂಡ ನಾವು ಇಲ್ಲಿ ಕೃಷಿ ವಿಶ್ವದಲ್ಲಿ ಇದೀವಿ. ನಾವು ಇಲ್ಲಿ ರಾಯಚೂರಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದೆ ಸರ್. ಅಲ್ಲಿ ನನ್ನ ಹೆಸರು ಸುಧಾಕರ್ ಅಂತ ಹೇಳಿ, ನಿಮ್ಗೆ ಸಮಸ್ಯೆ ಇದ್ರೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು. ಸರಿ ಸಾಹೇಬ್ರೆ. ಈಗ ಒಬ್ರು ಮಸ್ಕಿನಲ್ಲಿ ಒಬ್ರು ಫಾರ್ಮರ್ ರೆಡಿ ಮಾಡ್ತಾ ಇದಾರೆ ಇವಾಗ, ಸೇಮ್ ಸಿಗಡಿ ಸಲುವಾಗಿನೇ ಅವ್ರು ನಮ್ಗೆ ರೆಗ್ಯುಲರ್ ಟಚ್ ಅಲ್ಲಿ ಇದಾರೆ ಅವರು. ನನಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ರಿ ಸರ್, ನಾನು ಬೇಸಿಕ್ ಐಡಿಯಾ ನಾನು ಕೊಡ್ತೀನಿ. ಖಂಡಿತವಾಗಿ ಖಂಡಿತವಾಗಿ. ನಿಮ್ಮ ಹೆಸರು ಹೇಳಿದ್ರೆ ಚೆನ್ನಕುಮಾರ್. ಖಂಡಿತವಾಗಿ ನಾನು ನಿಮ್ಮ ನಂಬರ್ ತಗೊಳ್ತೀನಿ ಇಲ್ಲಿ. ಅವ್ರಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ ನಾನು. ಒಳ್ಳೇದು ಚನ್ನಕುಮಾರ್ ಅವರೇ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸಿಗಡಿಯನ್ನ ಸಾಕಾಣಿಕೆ ಮಾಡ್ತಾ ಇರೋದು ಇತ್ತೀಚೆಗೆ ರೈತರು ಬರ್ತಾ ಇದಾರೆ ರಾಯಚೂರು ಜಿಲ್ಲೆಯಲ್ಲಿ. ಟೋಟಲ್ ಆಗಿ ಒಂದು ಹೇಳಬೇಕಂದ್ರೆ ಎಲ್ಲ ರೈತರಿಗೆ ಸರ್, ನಾನು ಏನ್ ಹೇಳ್ಬೇಕಂತಂದ್ರ, ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಒಳ್ಳೆ ಹೆಲ್ಪ್ ಆದ್ರಿ. ಹೌದೌದು. ಒಂದೇದ್ದು, ಎರಡನೇದ್ದು ಬ್ಯಾಂಕ್ಲಿಂದ ಲೋನ್ಗಳು ಕೊಡ್ತಾರೆ, ಸಾಕಷ್ಟು ಕರೆದು ಕೊಡ್ತಾರೆ. ಈಗೆಲ್ಲ ಸರಿಯಾಗಿ ಡಾಕ್ಯುಮೆಂಟ್ಸ್ ಬೇಕಷ್ಟೇ. ಡಾಕ್ಯುಮೆಂಟ್ಸ್ ಬೇಕ್ರಿ. ಅದು ಹೆಂಗಂದ್ರ, ಈಗ ಸುರೇಶ್ ಕುಮಾರ್ ಅಂತ ಆಫೀಸರ್ಸ್ ರೀ ಒಳ್ಳೆ ಹೆಲ್ಪ್ ಮಾಡ್ತಾರೆ ಸರ್ ಎಲ್ಲ ರೈತರಿಗೆ. ಆತರ ವಿಕ್ಲೇಜ್ ಮಾಡ್ಕೊಂಡು ಬೆಳೆ ಬೆಳೆದು ದೇಶಕ್ಕೆ ಆಹಾರದ ಕೊರತೆ ಇರಲಾರ್ದಂಗ ನೋಡಿಕೊಳ್ಳಕ ಎಲ್ಲಾ ಸಾಧ್ಯತೆಗಳು ಇದಾವ ನೋಡಿ ಸರ್. ಆಹಾರನು ಕೊರತೆನೂ ನೀಗಿಸಬೇಕು, ಜೊತೆಗೆ ರೈತರಿಗೆ ಲಾಭನೂ ಆಗಬೇಕು. ಲಾಭನೂ ಆಗ್ತದೆ ಸರ್ ಇದ್ರ. ಅಲ್ಲ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಸರ್, ಸೊ ಮೀನ್ ತಿನ್ನೋದ್ರಿಂದ ಈ ಭಾಗದಲ್ಲಿ ಅಪೌಷ್ಟಿಕತೆ ತುಂಬಾ ಕಂಡು ಬರ್ತಾ ಇದೆ ಇಲ್ಲಿ. ಆ ಅಪೌಷ್ಟಿಕತೆಯನ್ನ ಮೀನಿಂದ ಮಾತ್ರ ನಾವು ಅದನ್ನ ತಲುಪಿಸೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ. ಚನ್ಕುಮಾರ್ ಅವರ ಸಿಗಡಿಗೆ ಯಾಕೆ ಹೋದ್ರಿ ತಾವು? ಸಿಗಡಿಗೆ ಯಾಕಂತಂದ್ರ ಸರ್, ಅದು ನಾವು ಬೇರೆ ಕಡೆ ಕಲ್ಚರ್ ನೋಡಿದೀವಿ ಸರ್, ಸುರ್ಪುರ್ ಆ ಕಡೆ ಯಾತಗಿರಿ ಭಾಗದಾಗ ಎಲ್ಲ ರೀ, ಒಂಥರ ಕಮರ್ಷಿಯಲ್ ಬಿಸ್ನೆಸ್ ಸರ್ ಇದು. ಒಂದೇದ್ದು ಒಂದು ಇಂಡಸ್ಟ್ರಿಯಲ್ ನಡೆಸಿದಂಗ ಆಗ್ತದ್ರಿ, ಇನ್ನೊಂದ್ರಿ ಇದು ಗ್ರೋತ್ ಚೆನ್ನಾಗಿದೆ ಸರ್. ಬೇರೆ ಮೀನ ಒನ್ ಇಯರ್ ಬೇಕು ಸರ್ ಟನ್ನೇಜ್ ಲೆಕ್ಕ ಬೆಳಕ, ಇದು ಮೂರ್ನಾಲ್ಕು ತಿಂಗಳದಾಗ ನಾವು ಬೆಳೆದ್ಬಿಡ್ತೇವೆ ಸರ್. ಬಂದ್ಬಿಡ್ತದೆ ಸರ್. ನೀರಿಂದ ಅನುಕೂಲ ಹೇಗಿದೆ ನಿಮಗೆ, ಬಾವಿನ ಬೋರಾ ಹೊಳೆನಾ ಹೇಗೆ? ನೀರಿಂದು ಹಳ್ಳ ಇದೆ ಸರ್ ಬಾಜೂರಿ, ಹಳ್ಳದಿಂದನೇ ತಗೊಂತ ಇದೀವಿ ಸರ್. ಭೂಮಿ ಎಂತ ಒಳ್ಳೆ ಭೂಮಿನ ಅಥವಾ ಸುಮಾರು ಭೂಮಿ ಇತ್ತದು ಸರ್? ವೇಸ್ಟ್ ಭೂಮಿ ಸರ್ ಇದು. ವೆರಿ ಗುಡ್, ವೆರಿ ಗುಡ್, ತುಂಬಾ ಸಂತೋಷ. ತುಂಬಾ ಸಂತೋಷ. ವೇಸ್ಟ್ ಭೂಮಿ ಸರ್, ಬಂಗಾರದ ಮನುಷ್ಯ ಪಿಕ್ಚರ್ ದಾಗ ವೇಸ್ಟ್ ಭೂಮಿ ಅನ್ನ ಅದನ್ನ ಕನ್ವರ್ಟ್ ಮಾಡಿ ಬಿತ್ತನಲ್ಲ ಸರ್, ಒಂದು ಕೋಟಿ ರೂಪಾಯಿ ಖರ್ಚಾಗ ಸರ್ ಬರೀ ಅದು ಪಾಂಡ್ ಮಾಡಕ್ ಸರ್. ಮಾಡೋದಕ್ಕೆ ಚೆನ್ನಾಗಿರೋ ಲ್ಯಾಂಡ್ ಆದ್ರಿ ಒಂದ್ 15-20 ಲಕ್ಷದಾಗ ಆತ ಸರ್. ಅದ್ರಿ ಒಂದ್ 8-10 ಇಟ್ಯಾಚ್ ಹೆಚ್ಚಿನ ಸರ್, 8-10 ಇಟ್ಯಾಚ್ ರೀ. ಒಂದ್ ಬಕೆಟ್ಲಿಂದ ಬಂದ್ರ ಮಣ್ಣು ಒಂದ್ ಪುಟ್ಟಿ ಬರ್ತದ ಸರ್ ಅಷ್ಟೇ, ಅಂತ ನೀರ್ ಸರ್ ಅದು. ಅಂತದ್ರಾಗ ಏನದ ಪಾಂಡ್ ಮಾಡಿವಿ ಸರ್. ಬಹಳ ವೇಸ್ಟ್ ವೇಸ್ಟ್ ಭೂಮಿಯನ್ನ ನೀವು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಉತ್ಪಾದನೆ ಮಾಡ್ತಾ ಇದ್ದೀರಿ ಈಗ? ಹೌದ್ ಸರ್, 100 ವರ್ಷದಿಂದ ಆ ಲ್ಯಾಂಡ್ ನಾಗ ಏನ್ ಒಂದ್ ಚೀಲನು ಬೆಳೆದಿಲ್ಲ ಸರ್ ಯಾರ ಅಲ್ಲಿ. ಅಂತ ಲ್ಯಾಂಡ್ ಸರ್ ಫುಲ್ ಹಳ್ಳ ಇತ್ರಿ, ಒಂದ್ ಸೈಡಿಗೆ ಹಳ್ಳ ಹಾಕಿವ್ರಿ. ಇನ್ನೊಂದ್ ಸರ್ ಅದ ಹಳ್ಳ ನಮ್ಮ ಲ್ಯಾಂಡಿಗೆ ಬಹಳ ಇದು ಅಟ್ಯಾಚ್ ಆಗಿದೆ, ಪ್ರಾಬ್ಲಮ್ ಮಾಡ್ತಾ ಇದೆ ಸರ್ ಅದು. ಅದು ಕಾರ್ಡ್ ಆಫೀಸರ್ಸ್ ಹೇಳಿನ್ರಿ, ಮಾಡ್ತೀವಿ ಅಂತಂದ್ರ ಏನು ಮಾಡ್ತಾ ಇಲ್ಲ ಸರ್ ಅವ್ರ ವರ್ಕ್. ಒಳ್ಳೇದು ಚನ್ಕುಮಾರ್ ಅವರೇ, ಒಮ್ಮೆ ಬರ್ತೀವಿ ಅಂತ ನಾವು ಬಂದಾಗ ನಿಮ್ದು ನೋಡೋಣ ಡಿಟೇಲ್ ಆಗಿ ಹೇಗೆ. ಇನ್ನೊಂದು ವಿಷಯ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಚನ್ಕುಮಾರ್ ಅವರೇ, ಈಗ ನೀವೇನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಅದೇ ತರನೇ ಈಗ ಸುತ್ತಮುತ್ತ ಇರೋ ನಮ್ಮ ಮೀನು ಕೃಷಿಕರಿಗೆ ನಿಮ್ಮ ಸಲಹೆ ಕೊಡ್ತು ಅಂತ ಹೇಳಿದ್ರೆ, ಖಂಡಿತವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾವ್ದಿಲ್ಲ ಸರ್, ಯಾವ್ದ ಯಾಕಂದ್ರೆ ಈಗಾಗಲೇ ನಾವು ಮೀನು ಕೃಷಿನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಇದೀವಿ ನಾವೀಗ. ಎಷ್ಟು ಸರ್ ಹೇಳ್ರಿ? 2ನೇ ಸ್ಥಾನದಲ್ಲಿ, 2ನೇ ಸ್ಥಾನ. ಅದು ಏನ್ ಗೊತ್ತಾ, ನಾವು ಯೂಸ್ ಮಾಡ್ತಕ್ಕಂತ ಒಂದು ಲ್ಯಾಂಡ್ ಏನ್ ಇದೆಯಲ್ಲ, ವಾಟರ್ ರಿಸೋರ್ಸ್ ಇದೆಯಲ್ಲ, ಬರೀ 40-45% ಅಷ್ಟೇ ಯೂಸ್ ಮಾಡ್ತಾ ಇದೀವಿ. ಸೊ ಇನ್ನು ಉಳಿದಿದ್ದು 50-55% ನಾವು ಪೊಟೆನ್ಶಿಯಲ್ ಕರೆಕ್ಟ್ ಯೂಸ್ ಮಾಡ್ಕೊಳ್ತು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಫಸ್ಟ್ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ನಮ್ಮ ಹತ್ರನೇ ನಮ್ಮ ಲ್ಯಾಂಡ್ ಆಜುಬಾಜುನೇ ಸಿಕ್ಕಾಪಟ್ಟಿ ವೇಸ್ಟ್ ಲ್ಯಾಂಡ್ ಇದೆ ಸರ್, ಮಾಡ್ಬೇಕು ಸರ್. ನಾವು ಮತ್ತೆ ಒಂದ್ 15 ಎಕರೆ ಈಗ ಕಲ್ಟಿವೇಟ್ ಮಾಡಕತ್ತೀವಿ ಸರ್. ಈಗ ಲಿಂಗಸೂರ್ ತಾಲೂಕ್ನಲ್ಲಿ ಮ್ಯಾಕ್ಸಿಮಮ್ ವೇಸ್ಟ್ ಲ್ಯಾಂಡ್ ಇದೆ ಅಂತ ಹೇಳ್ತಾ ಇದಾರೆ ಲಿಂಗಸೂರ್ ತಾಲೂಕಲ್ಲಿ. ಏ ಬಾಳ ಆದ್ಬಿಡ್ರಿ ಸರ್, ಟೋಟಲ್ ನನಗನ್ಸಿದ ಮಟ್ಟಿಗೆ ಒಂದು 5% ಲ್ಯಾಂಡ್ ಈ ತರ ವೇಸ್ಟ್ ಲ್ಯಾಂಡ್ ಸಿಗ್ತದೆ, ತುಂಬಾ ವೇಸ್ಟ್ ಆಗಿದೆ ಅಲ್ಲಿ, ತುಂಬಾ ವೇಸ್ಟ್ ಆ ಸರ್ ಅದು. ಒಳ್ಳೇದು ಚನ್ಕುಮಾರ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಿಮ್ಮ ಮಾಹಿತಿನ ಇತರ ರೈತರಿಗೆ ಕೊಡ್ತಾ ಇರಿ, ಮುಂದಿನ ಒಂದು ಕರೆ ಇದೆ ತಗೋತಾ ಇದ್ದೀವಿ. ಸರ್ ಥ್ಯಾಂಕ್ ಯು ಸರ್. ಒಳ್ಳೇದು. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಿ, ತಮ್ಮ ಹೆಸರು? ನರೇಂದ್ರ ಸರ್, ಇಲ್ಲಿ ಅತ್ತನೂರ್ಲ. ನರೇಂದ್ರ ಅವರು ಹೇಳಿ, ಮೀನು ಸಾಕಾಣಿಕೆ ಮಾಡಿದೀರಾ, ಮಾಡ್ಬೇಕಂತ ಮಾಡಿದೀರಾ, ಕೇಳಿ ಪ್ರಶ್ನೆ ಕೇಳಿ. ಮೀನು ಸಾಕಾಣಿಕೆ ಮಾಡ್ಲಕತ್ತಿ ಸರ್. ಅಷ್ಟೇನಿಲ್ಲ ಸರ್, ಸಿಗಡಿ ಬರ್ಬೇಕಂತ ಮಾಡಿ ಸರ್. ಅದಕ್ಕೆ ಸ್ಟಾರ್ಟಿಂಗ್ ಎಷ್ಟು ಮಾಡಿ ಚೆನ್ನಾಗಿರ್ತದೆ ಸರ್, ಬಜೆಟ್ ಎಷ್ಟಾಗ್ತದ ಮಿನಿ ಲೆವೆಲ್ ಮಾಡಿದ್ರೆ? ಅಲ್ಲ ಬಜೆಟ್ ಅಂತ ಹೇಳಿದ್ರೆ ಇದ್ರಲ್ಲಿ ನೋಡಿ, ಸಿಗಡಿ ಒಳಗಡೆ ಕೇಳಿಸ್ತಾ ಇದೆಯಾ? ಕೇಳಿಸ್ತೇವೆ ಸರ್. ಓಕೆ ಓಕೆ. ಇದರಲ್ಲಿ ಅರೆ ತೀವ್ರ ಪದ್ಧತಿ, ತೀವ್ರ ಪದ್ಧತಿ, ಅತಿ ತೀವ್ರ ಪದ್ಧತಿ ಅಂತ ಇದೆ. ಸೊ ನೀವು ಫಸ್ಟ್ ಟೈಮ್ ಮಾಡೋದಾಯ್ತು ಅಂತ ಹೇಳಿದ್ರೆ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೋಗಿ ಅಂದ್ರೆ ಕಡಿಮೆ ಸೀಡ್ಸ್ ಬಿಟ್ಕೊಂಡು, ಅಂದ್ರೆ ಇದಕ್ಕೆ 1 ಎಕರೆಗೆ ನೀವು 80-1 ಲಕ್ಷ ಮರಿ ಬಿಟ್ಕೊಂಡು ಹೋಗಿ. ನೀವು ಇದಕ್ಕೆ ಕಡಿಮೆ ಸಂಖ್ಯೆ ಬಿಟ್ಕೊಂಡು ನೀವು ಅದರಲ್ಲಿ ಸ್ವಲ್ಪ ನೀರಿನ ನಿರ್ವಹಣೆ ಬೇಕಾಗತ್ತೆ ಇದಕ್ಕೆ ಮೇನ್ ಆಗಿ. ಓಕೆ, ನೀರಿನ ನಿರ್ವಹಣೆ ಮತ್ತೆ ಇನ್ನೊಂದೇನಂತಂದ್ರೆ ನೀವು ಕೊಡ್ತಕ್ಕಂಥ ಫೀಡ್ ಏನಿದೆಯಲ್ಲ, ಇದು ಹೆಚ್ಚಿನ ಅಂಶ ಒಂದು ನ್ಯೂಟ್ರಿಷಿಯಸ್ ಫೀಡ್ ಆಗಿರಬೇಕು. ಅದರಲ್ಲೊಂದು ಇವಾಗ ಏನಾಗಿದೆ, ಫಿಶ್ಗಳಿಗಾದ್ರೆ ಫ್ಲೋಟಿಂಗ್ ಫೀಡ್ ಅಂತ ಬರ್ತದೆ, ಈ ಸಿಗಡಿಗಾದ್ರೆ ಸಿಂಕಿಂಗ್ ಫೀಡ್ ಅಂತ ಹೇಳಿದ್ರೆ ಮುಳುಗಬೇಕು, ಮುಳುಗುವಂಥ ಫೀಡ್ ಇದು. ಓಕೆ, ಆ ಫೀಡ್ ಕೊಟ್ಟು ಅಂತ ಹೇಳಿದ್ರೆ ನಿಮಗೆ, ಈಗ ಒಬ್ಬರು ರೈತರು ಮಾತಾಡ್ತಾ ಇದ್ರು ನಮ್ಮ ಜೊತೆಯಲ್ಲಿ ಇವಾಗ, ಅವರು ಜಸ್ಟ್ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು, ಅವರು ಈಗ 100 crore ಮಾಡ್ತಾ ಇದ್ದಾರೆ ಇವಾಗ. ಓಕೆ ಸರ್, ನೀವು ಅವ್ರ ಜೊತೆ ಕೂಡ ನೀವು ಒಂದ್ಸಲ ಭೇಟಿಯಾಗಿ ಮಾತಾಡಿ ಅವ್ರ ಜೊತೆ ಸಲಹೆ ತಗೊಳ್ಳಿ ನೀವು. ಓಕೆ ಸೊ ಸ್ಟಾರ್ಟಿಂಗ್ ನಿಮಗೆ ಒನಾಮಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿಗಡಿ ಇದು. ಓಕೆ ನೀವು ಸಣ್ಣ ಪ್ರಮಾಣದ ಸ್ಟಾರ್ಟ್ ಮಾಡಿ ನೀವು. ಈಗ ಒಟ್ಟು ನೀವು ಎಷ್ಟು ಎಕರೆ ಮಾಡ್ತಾ ಇದ್ರಿ ಈಗ? ಇಲ್ಲ ಸರ್, ನಮ್ಮ ಸಣ್ಣ ಕೆರೆ ಇದೆ ಸರ್, ಒಂದ್ ಅದ್ರಲ್ಲೇ 90 ನೋಡಮ್ಮ ಸರ್. ಅಲ್ಲ ಎಷ್ಟು ಎಕರೆ ಇದೆ? ಸಣ್ಣ ಕೆರೆ ಅದು, ಸಣ್ಣ ಕೆರೆ ಸರ್, ಅರ್ಧ ಎಕರೆ ಇದೆಯಾ? ಹಾಗಿದ್ರೆ 40,000 ಮರಿಬಿಡಿ, ಎಷ್ಟು ಸಾಕು ನಿಮ್ಗೆ? ನಲ್ವತ್ತು ಸಾವಿರ ಮರಿಬಿಡಿ. ಆಮೇಲೆ ನೀರಿನ ಸೌಲಭ್ಯ ಹೇಗಿದೆ ಸರ್? ಇದು ನಮ್ದು ಸ್ವೀಟ್ ವಾಟರ್ ಸರ್, ಇದು ತುಂಬಾ ವರ್ಕೌಟ್ ಆಗುತ್ತೆ ಸರ್ ಇದು? ಅಲ್ಲ ವರ್ಕೌಟ್ ಆಗುತ್ತೆ. ಇವಾಗ ಏನಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮಾಡೋದು ಸ್ವಲ್ಪ ನಿಮ್ಗೆ ಕಷ್ಟ ಆಗ್ಬೋದು ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ. ಓಕೆ ಈ ಒಂದು ಸಿಗಡಿ ಏನಿದೆಯಲ್ಲ ಇವಾಗ ನಾವು ಮಾಡ್ತಾ ಇರೋದು ಇವಾಗ ಒನಾಮಿ, ಇದು 4 PPT ಅಂದ್ರೆ ಪಾರ್ಟ್ಸ್ ಪರ್ ತೌಸಂಡ್ ಲವಣಾಂಶ ಏನಿದೆಯಲ್ಲ ಅದು 4-28-30 PPT ಹೋಗ್ತದೆ. ಇದು ಅಂದ್ರೆ ಉಪ್ಪು ನೀರು ಇರಬೇಕಂದ್ರೆ ಉಪ್ಪು ನೀರು ಬೇಕು, ಉಪ್ಪು ನೀರು ಬೇಕಾಗುತ್ತೆ. ಬಟ್ ಒಂದು ಕೆಲಸ ಮಾಡಿ ನೀವು ಸ್ಟಾರ್ಟಿಂಗ್ ಸ್ವಲ್ಪ ನೀವು ಒಂದ್ ಕಡೆ ಹಾಪದಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಮಾಣದ ಉಪ್ಪು ಹಾಕಿ ನಿಧಾನವಾಗಿ ಅದನ್ನ ಫ್ರೆಶ್ ವಾಟರ್ ನೀವು ಅಕ್ಲಮಟೈಸ್ ಮಾಡಿ ಆಮೇಲೆ ನೀವು ನಿಮ್ಮ ಪಾಂಡಿ ಬಿಟ್ಕೊಂಡು ಏನ್ ಸಮಸ್ಯೆ ಬರೋದಿಲ್ಲ ಅದರಲ್ಲಿ. ಪ್ರಯತ್ನ ಮಾಡಿ ನರೇಂದ್ರ ಅವರೇ, ನರೇಂದ್ರ ಮಾಡಿ ನಿಮಗೆ ಆ ಚನ್ನಕುಮಾರ್ ಅವ್ರ ನಂಬರ್ ಅನ್ನ ಕೊಡ್ತೀವಿ ನಾವು ನಿಮಗೆ. ಚನ್ನಕುಮಾರ್ ಏನ್ ಮಾಡಿದಾರಲ್ಲ ಸಿಗಡಿ ಲಿಂಕ್ಸೂರಲ್ಲಿ ಮಾಡಿದ್ರೆ, ಈಗ ಮಾತಾಡಿದ್ರೆ ಅವರು ನಮ್ ಜೊತೆ. ಅವ್ರ ನಂಬರ್ ನಿಮ್ಗೆ ಕೊಡ್ತೀವಿ ನಾವು, ಒಮ್ಮೆ ಹೋಗಿ ಬನ್ನಿ ಅಲ್ಲಿ ಅವರು ಇದಕ್ಕೆ ಸಿಗಡಿ ಸಾಕಾಣಿಕೆ ಒಂದು ಕೇಂದ್ರಕ್ಕೆ. ಒಳ್ಳೇದು ಒಳ್ಳೇದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ವಾತಾವರಣ ಇದೆಯಲ್ಲ, ಈ ವಾತಾವರಣ ಸಿಗಡಿ ಆಗ್ಲಿ ಮೀನಿಗೆ ಆಗ್ಲಿ ತುಂಬಾ ಸೂಕ್ತವಾದಂತ ವಾತಾವರಣ ಇದು. ಅಲ್ಲ ಅದು ಇನ್ನೊಂದ್ರೆ ಅವಾಗ ಸ್ವಲ್ಪ ನೀವು ನೀರನ್ನ ಏನ್ ಹೇಳ್ತಾರೆ ಏರೇಷನ್ ಮಾಡ್ತಾ ಇರ್ಬೇಕಾಗತ್ತೆ. ನೀವು ಏರೇಷನ್ ಮಾಡ್ತಾ ಇದ್ರೆ ಅಷ್ಟು ಸಮಸ್ಯೆ ಬರೋದಿಲ್ಲ ಅದು. ಸೊ ಸ್ವಲ್ಪ ಒಂದೆಡೆ ಜಾಸ್ತಿ ನೀರ್ ಡೆಪ್ತ್ ಮಾಡ್ಕೊಳ್ಳಿ, ಇದಕ್ಕೆ ಡೆಪ್ತ್ ಒಂದೆಡೆ ಜಾಸ್ತಿ ಇರಲಿ, ಒಂದೆಡೆ ಜಾಸ್ತಿ ಇರಲಿ. ಯಾಕಂದ್ರೆ ಸಮಸ್ಯೆ ಬರೋದೇ ಈ ಏಪ್ರಿಲ್ ಮೇ ಒಳಗದು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ನೀವು ನೀರನ್ನ ಏರೇಷನ್ ಮಾಡ್ತಾ ಇರಿ, ಒಂದಡಿ ಡೆಪ್ತ್ ಮಾಡ್ಕೊಂಡು ಏನು ಸಮಸ್ಯೆ ಇಲ್ಲ ಅದರಲ್ಲಿ. ಹೌದಾ? ಬಟ್ 11 feet ನೀವು ಸಿಗಡಿ ಮಾಡೋದು ತುಂಬಾ ಕಷ್ಟ ಆಗುತ್ತಲ್ಲ ಅದಕ್ಕೆ. ಅಲ್ಲ ಏನಾಗುತ್ತೆ ನಿಮ್ಗೆ ಕನಿಷ್ಠ ಕೂಡ ಸಿಗಡಿಗೆ 4-5 feet ಇದ್ರೆ ಸಾಕಾಗತ್ತೆ. ನೀರು ಕಡಿಮೆ ಬಿಡೋದು ಅಂತಾರ ಅವ್ರು, 11 feet ಕೆರೆ ಇದ್ರೆ ನೀರು ಕಡಿಮೆ ಬಿಟ್ಬಿಟ್ಟು ನೀವು ಕೆಡೆ ಹೋಗ್ಬೇಕಲ್ಲ ಫೀಡ್ ಹಾಕೋದಕ್ಕೆ. ಹ್ಮ್, ಕೆಳಗಡೆ ಹೋಗ್ಬೇಕು. ಇದಕ್ಕೆ ನಾವು ಫಿಶ್ ಗೆ ಫೀಡ್ ಹಾಕದಂಗೆ ಸುಮ್ಮನೆ ನೀರಲ್ಲಿ ಹಾಕಕ್ ಬರದಿಲ್ಲ ಇದು. ಇದಕ್ಕೆ ಟ್ರೇ ಫೀಡಿಂಗ್ ಅಂತ ಹೇಳ್ತಾರೆ, ಆ ಟ್ರೇ ಒಳಗಡೆ ಹಾಕ್ಬಿಟ್ಟು ಅದು ನೀರೊಳಗಡೆ ಬಿಡಬೇಕು ಅದಕ್ಕೆ ನೀವು. ಅವಾಗ ಬಿಟ್ಟಾಗ ಏನಾಗುತ್ತೆ, ಎಲ್ಲ ಸಿಗಡಿಗಳು ಆ ಟ್ರೇ ಒಳಗೆ ಬಂದು ತಿಂತಾವಲ್ಲಿ ಊಟನ. ಟ್ರೇಲಿ ಹಾಕಿದ್ರೆ ಒಳ್ಳೇದು ಅದು, ಯಾಕೆಂದ್ರೆ ಫಿಶ್ ಆದ್ರೆ ರೆಕ್ಕೆ ಇರುತ್ತೆ ಎಲ್ಲ ಕಡೆ ಓಡಾಡುತ್ತೆ, ಅದು ಸಿಗಡಿ ರೆಕ್ಕೆ ಇರೋದಿಲ್ಲ. ಹಾಗಾಗಿ ಒಂದ್ ಕಡೆ ಬಂದು ಕುತ್ಕೊಂಡ್ಬಿಡ್ತಾವ ಅವಾಗ. ಸೊ ಹಾಗಾಗಿ ಟ್ರೇ ಫೀಡಿಂಗ್ ಇದ್ರೆ ತುಂಬಾ ಒಳ್ಳೇದು ಅದಕ್ಕೆ. ಬಂದು ಭೇಟಿಯಾಗ್ರಿ. ಹಾ ನರೇಂದ್ರ ಅವರೇ, ಒಮ್ಮೆ ಬಂದು ಭೇಟಿಯಾಗ್ರಿ, ಆಮೇಲೆ ಚನ್ನಕುಮಾರ್ ಅವ್ರ ಹತ್ರ ಹೋಗಿ ಬನ್ನಿ ಒಮ್ಮೆ. ಹ್ಮ್, ಒಳ್ಳೇದು. ಮತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ತಮಗೆ. ಇತ್ತೀಚೆಗೆ ತಾವು ಹೇಳ್ತಾರೆ ನಾವು ಪ್ರಪಂಚದಲ್ಲಿ ಮೀನು ಒಂದು ಉತ್ಪಾದನೆಯಲ್ಲಿ 2nd ಸ್ಥಾನದಲ್ಲಿ ಇದೀವಂತಕ್ಕಂಥ ವಿಚಾರ. ಮುಖ್ಯವಾಗಿ ಇತ್ತೀಚೆಗೆ ಸಿಗಡಿ ಸಾಕಾಣಿಕೆಗೆ ಹೋಗ್ತಿದ್ದಾರೆ ರೈತರು. ಏಕೆ ಸಿಗಡಿ ಸಾಕಾಣಿಕೆಗೆ ಲಾಭ ಅಂತೀರಾ, ಅಥವಾ ಹೇಗೆ ಇದು ಮೀನು ಸಾಕಾಣಿಕೆಗಿಂತ? ಆಕ್ಚುಲಿ ಬಂದ್ಬಿಟ್ಟು ಮೀನು ಆರೋಗ್ಯಕ್ಕೆ ತುಂಬ ಒಳ್ಳೇದು, ಬಟ್ ಸಿಗಡಿ ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಲಾಭದಾಯಕ ಇದೆ. ಹೆಚ್ಚು ಲಾಭದಾಯಕ ಇದೆ. ಓಕೆ, ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಫಾರಿನ್ ಕಂಟ್ರಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ರೈತರು ಹೇಳ್ತಾರೆ ಸಿಗಡಿ ಅಂದ್ರೆ ಮೀನು ಸಾಕಾಣಿಕೆ ಅಂದ್ರೆ 1 ವರ್ಷ 9 ತಿಂಗಳು 10 ತಿಂಗಳು ಇದಾದ್ರೆ ಬೇಗ ಬಂದ್ಬಿಡುತ್ತೆ ಅಂತ. 3-4 ತಿಂಗಳು ಆಕ್ಚುಲಿ ಇದು ಕರಾವಳಿ ಪ್ರದೇಶದಲ್ಲಿ ಆಯ್ತು ಅಂತ ಹೇಳಿದ್ರೆ 3-4 ತಿಂಗಳು ಬೆಳೆ ಬಂದ್ಬಿಡುತ್ತೆ ಇದು. ಬಟ್ ಇಲ್ಲಿ ಏನಾಗುತ್ತೆ, ಸ್ವಲ್ಪ ನೀರಿನ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಂದ್ರೆ ಲವಣಾಂಶ ಕಡಿಮೆ ಇರೋದ್ರಿಂದ ಒಂದು 6-8 ತಿಂಗಳು ತಗೊಳ್ತಾರೆ ಇಲ್ಲಿ. ಅಂದ್ರೆ ಲವಣಾಂಶ ಹೆಚ್ಚಿರ್ತಕ್ಕಂಥ ನೀರಲ್ಲಿ ಬೇಗ ಬಂದ್ಬಿಡುತ್ತೆ, ಬೇಗ ಬರ್ತದೆ ಇದರಲ್ಲಿ. ಸೊ ಕಡಿಮೆ ಇರೋದು ಸ್ವಲ್ಪ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಆ ರೀತಿ ಅದಕ್ಕೆ ಬೇಕಾದಂತ ಲವಣಾಂಶವನ್ನ ನೀರಿಂದು ಮೇಂಟೈನ್ ಮಾಡ್ಬೇಕು. ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಬಟ್ ಎಲ್ಲ ಹತ್ತಿರ ಅದೇ ನಾವು ಸ್ಟಾರ್ಟಿಂಗಲ್ಲಿ ಅಕ್ಲಮಟೈಸ್ ಮಾಡಿಬಿಟ್ಟು ನಾವು ಫ್ರೆಶ್ ವಾಟರ್ನಲ್ಲಿ ಕೂಡ ಬಿಟ್ಕೊಂಡು ಮಾಡ್ಬೋದು ಅಲ್ಲಿ. ಈಗ ನಾವು ಮೀನು ಕೃಷಿಗೆ ಬರೋಣ ಸರ್. ಮೀನು ಕೃಷಿಯಲ್ಲಿ ಇತ್ತೀಚೆಗೆ ರೈತರು ಸಾಕಷ್ಟು ಏನಾದರೂ ಇದರಲ್ಲಿ ಮೀನಿನಲ್ಲಿ ಹೊಸ ತಳಿಗಳು ಬಂದಿದ್ದಾವೆ? ಹೇಗೆ ಹೊಸ ತಳಿ? ಹೊಸ ತಳಿಗಳು ಅಂತ ಹೇಳಿದಾಗ ನಮಗೆ ಎಸ್ಪೆಷಲಿ ಈ ಮೊದಲಿನ ಟ್ರೆಡಿಷನಲ್ ತಳಿಗಳು ಅದಾವ. ಮುಂಚೆ ಏನಾಗಿತ್ತು ಈ ಕಟ್ಲಾರು ಮೃಗಾಲ ಅಂತ ಹೇಳಿ ಬೆಳ್ಳಿಗೆಂಡೆ ಹುಲ್ಲುಗೆಂಡೆ ಮತ್ತೆ ಸಾಮಾನ್ಯಗೆಂಡೆ ಅಂತ ಇರ್ತಾ ಇತ್ತು. ಇವಾಗ ಏನಾಗಿದೆ ಎಲ್ಲ ಕ್ಯಾಟ್ ಫಿಶ್ ಅನ್ನೋ ಒಂದು ಗ್ರೂಪ್ ಏನಿದೆಯಲ್ಲ ಆ ಕ್ಯಾಟ್ ಫಿಶ್ ಬರ್ತಕ್ಕಂಥ ಎಲ್ಲ ಗ್ರೂಪ್ ಮರಿಗಳನ್ನು ಬಿಡ್ತಾ ಇದಾರೆ. ಈಗ ಮುಂಚೆ ಇರೋದು ಫಂಗಸ್ ಅಂತ, ಆಕ್ಚುಲಿ ಫಂಗೇಷಿಯಸ್ ಅದು, ಫಂಗೇಷಿಯಸ್ ಅದನ್ನ ಲೋಕಲ್ ಆಗಿರೋದು ಫಂಗಸ್ ಫಂಗಸ್ ಅಂತ ಫೇಮಸ್ ಆಗ್ಬಿಡುತ್ತದೆ. ಸೊ ಅದು ಕೂಡ ಒಳ್ಳೆ ಗ್ರೋತ್ ಇತ್ತು, ಅದನ್ನ ಮಾಡ್ತಾ ಇದ್ರು. ಬಟ್ ಅದರಿಂದ ಅದು ಸ್ವಲ್ಪ ಎಣ್ಣೆ ಅಂಶ ತುಂಬಾ ಶೇಖರಣೆ ಆಗ್ತೈತೆ ಆ ಮೀನಲ್ಲಿ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅದನ್ನ. ಸೊ ಬೇರೆ ಪಬ್ದ ಅಂತ ಇದೆ ಕ್ಯಾಟ್ ಫಿಶ್ ಸಂಬಂಧಪಟ್ಟ ಯಾವುದೇ ಮರಿಗಳು ತಗೊಂಡು ಬೆಳೆಸೋದ್ರು ಕೂಡ ಸಾಕಷ್ಟು ಲಾಭ ಇದೆ. ಪ್ಲಸ್ ಇನ್ನೊಂದಂತ ಹೇಳಿದ್ರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಾವು ಇವಾಗ ಗಿಫ್ಟ್ ಅಂತ ಹೇಳಿ ಅಂದ್ರೆ ತಿಲಾಪಿಯಾ ಮೀನನ್ನ ಬೆಳೆಸಿ ಮಾಡ್ತಾ ಇದ್ದೀವಿ. ತಿಲಾಪಿಯಾ. ಸೊ ಅದು ಲೋಕಲ್ ಅಲ್ಲಿ ನಾವು ಕೇಳೋದಾದ್ರೆ ಅದಕ್ಕೆ ಇಲ್ಲಿ ಜಿಲೇಬಿ ಮೀನು ಅಂತ ಹೇಳ್ತಾರೆ. ಜಿಲೇಬಿ ಮೀನು, ಜಿಲೇಬಿ ಮೀನು. ಮಾಮೂಲಿ ಜಿಲೇಬಿ ಮೀನು ಅಂತ ಹೇಳಿದಾಗ ಏನಾಗುತ್ತೆ ನಮ್ಗೆ ಜಾಸ್ತಿ ಅಂತ ಹೇಳಿದ್ರೆ 300-400 ಗ್ರಾಮ್ ಬರ್ತದೆ ಮಾಮೂಲಿ. ಕೆಲವು ಕಡೆ ಕೆರೆಗಳಲ್ಲಿ 500 ಗ್ರಾಮ್ ವರೆಗೂ ಬರ್ತದೆ. ಸೊ ಅದನ್ನ ನಾವು ಇಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಮಾಡಿರೋದ್ರಿಂದ ಅದನ್ನ 8 ತಿಂಗಳಲ್ಲಿ 1 ಕಾಲಿಂದ 1.5 ಕೆಜಿ ಅಷ್ಟು ತೂಕ ಬರ್ತದೆ. ಸೊ ಅಂತ ಮೀನನ್ನ ಬೆಳೆಸೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದು. ಬಟ್ ಇನ್ನೊಂದು ಏನಂತ ಹೇಳಿದ್ರೆ ನಾವು ಬಿಡ್ತಕ್ಕಂತ ಮರಿಯ ಒಂದು ಗಾತ್ರ ಏನಿದೆಲ್ಲ ಸ್ವಲ್ಪ ದೊಡ್ಡ ಗಾತ್ರ ಬಿತ್ತು ಅಂತ ಹೇಳಿದ್ರೆ ನಾವು 6 ತಿಂಗಳಲ್ಲಿ ಸಾಕಷ್ಟು ಲಾಭ ಮಾಡೋಕೆ ಸಾಧ್ಯತೆ ಇದೆ ಅಲ್ಲಿ. ಬಟ್ ಇದರಲ್ಲಿ ನೀರಿನ ನಿರ್ವಹಣೆ ಮುಖ್ಯವಾಗಿರ್ತದೆ, ಹಾಗೇನೆ ನಮಗೆ ಕೊಡ್ತಕ್ಕಂಥ ಆಹಾರದ ಒಂದು ಗುಣಮಟ್ಟ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ನಾವು ಕೊಡ್ತು ಅಂತ ಹೇಳಿದ್ರೆ ನಮ್ಗೆ 6 ಮಂತ್ಸ್ ಅಲ್ಲಿ ಯಾವುದೇ ಸಂದೇಹ ಇಲ್ಲ, ನಾವು ಪ್ರೊಡಕ್ಷನ್ ಮಾಡಬಹುದು. ಇದರಲ್ಲಿ ತಿಲಾಪಿಯಾ, ತಿಲಾಪಿಯಾ, ಜಿಲೇಬಿ ಮೀನು, ಜಿಲೇಬಿ ಮೀನು. ಒಂದು ಒಂದು ಒಂದು ಕರೆ ಇದೆ ಸರ್. ಒಂದು ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ಗೊತ್ತಾಗಲಿಲ್ಲ. ನನ್ನ ಹೆಸರು ಪ್ರತಾಪ್ ಗೌಡ ಅಂತ. ಪ್ರತಾಪ್ ಗೌಡ್ರೆ, ತಾವು ಮೀನು ಕೃಷಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ ನಾವು. ಹಾ ಹೌದ್ರಿ, ನಾವು ಈಗ ಒಂದು 6 ತಿಂಗಳಿಂದ ತೊಡ್ಕೊಂಡಿದ್ದೀವಿ. ಸಿವಿಲ್ ಇಂಜಿನಿಯರ್ ಸರ್ ನಾನು, ಪ್ರೊಫೆಷನ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ. ಈಗ ನಾವು ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೀನು ಕೃಷಿ ಮಾಡ್ಕೊಂಡಿದ್ದೀವಿ ನೋಡ್ರಿ. ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು 10 ಎಕರೆ ಆಗ್ಯದ. ಬಟ್ ನಾವೇ ನಮ್ ಸ್ವಂತ ದುಡ್ಡು ಖರ್ಚು ಮಾಡಿ 20 ಎಕರೆ ಮಾಡಿದ್ವಿ ಕೆರೆ. ವೆರಿ ಗುಡ್. 20 ಎಕರೆ ಕೆರೆ ಮಾಡಿದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ ಒಂದು 5-6 ಲಕ್ಷ ಸೀಡ್ಸ್ ಇದಾವ ಸರ್. ಕಟ್ಲಾ ಕಟ್ಲಾ ಅಂತ ಬರುತ್ತೆ, ಕಟ್ಲಾ ಮರಿ ಇರುತ್ತೆ, ಕಟ್ಲಾ ಇದೆ. ಆ ನಂತರ ಶೀಲಾವತಿ ಅಂತ ಬರುತ್ತೆ ಸರ್. ಶೀಲಾವತಿ ಒಂದು 2 ಲಕ್ಷ ಇದಾವ. ಚೆನ್ನಾಗಿ ನಡೆದಿದೆ ಸರ್. ಅಂದ್ರೆ ಮೀನು ಮರಿ ಉತ್ಪಾದನೆ ಮಾಡ್ತಾ ಇದ್ರಿ ನೀವು? ಮೀನು ಮರಿ ಉತ್ಪಾದನೆ ಇಲ್ಲ ಸರ್, ಉತ್ಪಾದನೆ ಸಾಕಾಣಿಕೆ ಮಾಡಿ ಮಾಡ್ತಿದ್ದೀರಿ. ಹಾಸ್ಪಿಟಲ್ ಇದೆ. ಆ ಘಟಕದಿಂದ ನಾವು ತಂದು ಇಲ್ಲಿಂದ ಮರಿನ ಬೆಳೆಸ್ತಾ ಇದೀವಿ ಸರ್. ನಾವೀಗ ಮರಿನ ಬೆಳೆಸ್ತಾ ಇದ್ದೀರಿ? ಪಾನ್ ಕೊಡ್ತಾರೆ ಸಣ್ಣ ಮರಿ. ಆ ಮರಿನ ಈಗ ಆಲ್ರೆಡಿ ನಾವು ಒಂದು 50-100 ಗ್ರಾಮ್ ಸೈಜ್ ತಂದಿದೀವಿ ಸರ್. ಅದನ್ನ ಬೆಳೆಸಿ ಮತ್ತೆ ಮಾರಾಟ ಮಾಡ್ತೀರಾ ಅಥವಾ ನೀವೇ ಸಾಕಾಣಿಕೆ ಮಾಡ್ತೀರಾ? ಸರ್ ಈಗ ನನಗೆ ಆಕ್ಚುಲಿ ಬೇಕಾಗಿರೋದು 1 ಲಕ್ಷ ಮರಿ. ನನ್ನ ಹತ್ರ ಎಕ್ಸಸ್ ಇದೆ. ನನ್ನ ಹತ್ರ ಈಗ ಆಲ್ರೆಡಿ 3-4 ಲ್ಯಾಕ್ ಇದಾವ ಮರಿ. ಸೊ ಔಟ್ರನ್ನ ಸ್ವಲ್ಪ ದೊಡ್ಡ ಸೈಜ್ ಮಾಡಿ ಈಗ ಇಂದ ಮಂತ್ ಆಫ್ ಜೂನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಮಳೆ ಬರುತ್ತಲ್ಲ ಸರ್. ಹೌದು, ಮಳೆ ಬಂದಾಗ ದೊಡ್ಡ ದೊಡ್ಡ ಕೆರೆಗಳು ಇರ್ತಾವ, ಟೆಂಡರ್ ಆಗ್ತಾವ. ಸೊ ಅವ್ರಿಗೆ ಈಗ ಸಣ್ಣ ಮರಿ 1-2 ಇಂಚಿನ ಮರಿ ಹಾಕಿದ್ರೆ ದೊಡ್ಡ ಮೀನಾಗೋ ತಿನ್ಬಿಡ್ತಾವ ಮರಿಗಳು. ಸೊ ಆ ಟೈಮ್ ಅಲ್ಲಿ ಅಂದ್ರೆ ಅವ್ರಿಗೆ ದೊಡ್ಡ ಸೈಜ್ ಮರಿನೇ ಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ದೊಡ್ಡ ಸೈಜ್ ಮರಿ ನಾನು ಏನು ಆಲೋಚನೆ ಮಾಡಿದ್ನಲ್ಲ ಸರ್, ಆ ಮಟ್ಟದಲ್ಲಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಒಂದು 5 ಎಕರೆ ಪಾಂಡ್ ಅದಕ್ಕೆ ಇಟ್ಟಿದ್ದೀನಿ ಸರ್. ನಾನು ದೊಡ್ಡ ಸೈಜ್ ಮರಿನೇ ಮಾಡ್ಬೇಕಂತ. ಈಗ ತಜ್ಞರು ಪ್ರಯತ್ನ ಮಾಡ್ತಾ ಇದ್ರಿ ನೀವು? ಸುಧಾಕರ್ ಅವರು ತಜ್ಞರು ಯೂನಿವರ್ಸಿಟಿಯಲ್ಲಿ ಇರ್ತಾರೆ, ನೀವು ಪರಿಚಯ ಮಾಡ್ಕೊಳ್ಳಿ ಮತ್ತೆ ಜೊತೆಗೆ ಮಾತಾಡಿ. ನಿಮ್ ಸಮಸ್ಯೆ ಏನಾದ್ರು ಬರ್ತಾ ಇದೆಯಾ? ಸಮಸ್ಯೆ ಏನು ಬಂದಿಲ್ಲ ಸರ್. ಈಗ ಆಲ್ರೆಡಿ ನಾನು ಅದಕ್ಕೆ ಸಣ್ಣ ಸಣ್ಣ ಏನೇನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಇರ್ತಾವ 15 ಡೇಸ್ ಒಂದ್ಸಲ ಹೊಡಿತಾ ಇದ್ದೀನಿ. ಅಟ್ಲೀಸ್ಟ್ ಯಾವ ಸಣ್ಣ ಪುಟ್ಟ ಹುಳಗಳಾದ್ರೆ ಬುಟಾಕ್ಸ್ ಅಂತ ಒಂದು ಇರ್ಬರುತ್ತೆ, ಡೈಮೆಥ್ರಿನ್ ಅಂತ ಒಂದು ಕೊಡ್ತಾ ಇದ್ದೀನಿ. ಆಮೇಲೆ ಐಡಿನ್ ಏನನ್ನ ಕೊರತಿದ್ರೆ ಐಡಿನ್ ಹಾಕ್ತಾ ಇದ್ದೀನಿ. ಗ್ರೋತ್ ಪ್ರಮೋಟ್ ಮಾಡಕ್ ಅಂತಾನೆ ಅದಕ್ಕೆ ಲಿವರ್ ಟಾನಿಕ್ ಹಾಕಿ ಕೊಡ್ತಾ ಇದ್ದೀನಿ ಫೀಡಿಂಗ್ ಅಲ್ಲಿ. ಫೀಡಿಂಗ್ ಅಲ್ಲಿ ಪಾಲಿಶ್ ತೌಡ್ ಅಂತ ಬರುತ್ತೆ ಸರ್. ಪಾಲಿಶ್ ತೌಡ್ ಮತ್ತೆ ನಮ್ಗೆ ಇದು ಶೇಂಗದ್ದು ಇದು ಬರುತ್ತೆ ಸರ್, ಚೆಕ್ಕೆ. ಅದನ್ನ ಇದು ಮಾಡ್ತಾ ಇದ್ದೀನಿ. ಅದು ಫರ್ಮೆಂಟೇಷನ್ ಆಗಲಂತ ಡೈಲಿ ಒಂದು 24 ಅವರ್ಸ್ ಅನ್ನ ನೆನೆಯಿಟ್ಟು ಆ ನಂತರ ಕೊಡ್ತಾ ಇದ್ದೀನಿ. ಚೆನ್ನಾಗ್ ನಡೀತಿದೆ ಸರ್, ಏನ್ ಪ್ರಾಬ್ಲಮ್ ಏನಿಲ್ಲ, ಡೆತ್ ಏನಿಲ್ಲ. ಆಕ್ಚುಲಿ ನಮ್ಗೆ ಫ್ರೀ ಫ್ಲೋ ವಾಟರ್ ಇದೆ ನಮ್ಗೆ. ಆಕ್ಚುಲಿ ನಮ್ಮ ಹೊಲಕ್ಕೆ ಒಂದು ಸಪರೇಟ್ ಸೆಟರ್ ಇರೋದ್ರಿಂದ ನಮ್ಮ ರೀಫ್ರೆಶ್ ಆಗ್ತಾನೆ ಇದೆ ವಾಟರ್. ಮತ್ತೆ ನಾನು ಅದಕ್ಕೆ ಸಾಕಷ್ಟು ನಾನು ಯೂಟ್ಯೂಬ್ ಎಲ್ಲ ನೋಡಿದೀನಿ ಸರ್, ತಜ್ಞರದೆಲ್ಲ ನೋಡಿರ್ತಾರಲ್ಲ, ಅದು ಅಮೋನಿಯಂ ಕಂಟೆಂಟ್ ಆಗಿರ್ಬೋದು, ಪಿ ಎಚ್ ಮೀಟರ್ ಆಗಿರ್ಬೋದು, ವಾಟರ್ ಅದೇನಂತಾರ ಒಬ್ರು, ಇಫ್ ಯು ವಾಂಟ್ ಟು ರೇರ್ ಎನ್ ಫಿಶ್ ಬಟ್ ನೋ ಹೌ ಟು ಟ್ರೀಟ್ ದ ವಾಟರ್ ಅಂತಾರೆ. ವೆರಿ ಗುಡ್, ಹೌದು ಹೌದು ಹೌದು, ಅದು ಮುಖ್ಯ. ಯುವರ್ ವಾಟರ್ ಯು ಕ್ಯಾನ್ ರೇರ್ ದ ಅನಿಮಲ್ ಅಂತ ನಾನು ಕೇಳಿದ್ದೆ ಎಲ್ಲ ಒಂದು ಸ್ಲೋಗನ್. ಹೌದು ಹೌದು, ಇಲ್ಲಿ ಏನಿಲ್ಲ ನೋಡಿ, ನಮ್ಗೆ ಫಸ್ಟ್ ನೀರಿನ ಕ್ವಾಲಿಟಿ ಕಟ್ ಆಗಿತ್ತು ಅಂತ ಹೇಳಿದ್ರೆ ಮೀನು ಸತ್ತೋಗ್ಬಿಡ್ತಾರೆ. ಅಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಅಂದ್ರೆ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಈಗ ಅಮೋನಿಯಾ ಆಗಲಿ, ನೈಟ್ರೇಟ್ ಆಗಲಿ, ಹಾರ್ಡ್ನೆಸ್ ಆಗಲಿ, ತುಂಬಾ ನಾವು ಕಟ್ಟ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ. ಸೊ ಇದು ಮೀನು ಒಂದು ಮರಿ ಸಾಕಾಣಿಕೆ ಇದೆಯಲ್ಲ, ಯಾವ್ದು ಸಮಸ್ಯೆ ಬರೋದಿಲ್ಲ ಇದರಲ್ಲಿ. ಇನ್ನೊಂದು, ನಿಮ್ದು ಊರು ಎಲ್ಲಿಂದ ಬರುತ್ತೆ ನಿಮ್ದು? ಸರ್ ನಮ್ದು ವಡವಟ್ಟಿ ಅಂತ ಸರ್, ಸಿರುವಾರ ಅಂತ ಒಂದು ತಾಲೂಕ್ ಇದೆ ಸರ್. ಓಕೆ ಓಕೆ. ಒಂದು ಒಂದು ಜಸ್ಟ್ ಒಂದು 10 ಕಿಲೋ 12 ಕಿಲೋಮೀಟರ್ ಸರ್ ಅಂದ್ರೆ ವಡವಟ್ಟಿ ಮಾಳಿ ತಾಲೂಕು ಇತ್ತು, ಸಿರುವಾರ ತಾಲೂಕು. ವಡವಟ್ಟಿ, ಓಕೆ ಓಕೆ. ಯಾಕೆಂದ್ರೆ ಈಗ ಸಾಕಷ್ಟು ಲಾಸ್ಟ್ ಇಯರ್ ನಮ್ಗೆ ರೈತರು ತುಂಬಾ ಜನ ಬಂದು ನಮ್ಗೆ ಕೇಳಿದ್ರು, ನಾವು ಹೆಚ್ಚಿನ ಅಂಶ ಎಲ್ಲ ಏನ್ ಹೇಳಿದ್ವಿ, ನಾರಾಯಣಪುರ ಡ್ಯಾಮ್ಗೆ ಅಥವಾ ಹೊಸಪೇಟೆ ಡ್ಯಾಮ್ಗೆ ನಾವು ಹೇಳಿ ಕಳ್ಸಿದೇವೆ. ನಿಮ್ದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಅದ್ರ ಬಗ್ಗೆ. ಇಲ್ಲ ಸರ್, ನಾನು ಅಂತ ಸರ್ ಈಗ ರೀಸೆಂಟ್ ಆಗಿ ನಂದೊಂದು 6 ಮಂತ್ ಆಯ್ತು ಅಂತ ಅಂದಿರಲ್ಲ ಸರ್. ಅದೇ ಅದೇ ಅದೇ, ಈಗ ನೆಕ್ಸ್ಟ್ ಇಂದ ನಮ್ಮಲ್ಲಿ ಯಾವ ರೈತರು ಬಂದ್ರು ಕೂಡ ನಾನು ನಿಮ್ ಕಡೆ ನಾವು ಕಳ್ಸಿಕೊಡ್ತೀವಿ. ನಮ್ಮ ಉದ್ದೇಶ ಅಂತ ಹೇಳಿದ್ರೆ, ನೀವು ಆದಷ್ಟು ಕೊಡ್ತಕ್ಕಂತ ಮೇಲೆ ಸ್ವಲ್ಪ ರೀಸನ್ ಆಗಿ ರೇಟ್ ನೀವು ಫಿಕ್ಸ್ ಮಾಡ್ಕೊಳ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ. 100% ಸರ್, ನಾನು ಕೂಡ ರೈತ. ಓಕೆ ಓಕೆ. ಏನು ಹೆಚ್ಚಿಂದು ಒಂದು ಲಾಭ ಪಡ್ಕೊಳಕ ಏನು ಅಷ್ಟು ಆಸೆ ಪಡಲ್ಲ, ನಂದು ಏನ್ ಖರ್ಚಿದೆ ತೆಗೆದು ಒಂದು 20% ಹಾಕಿ ಕೊಡ್ಬೇಕಂತ. ಓಕೆ ಓಕೆ. ನಂದು ಹೆಂಗಿದೆ ಅಂದ್ರೆ 100 ಗ್ರಾಮ್ ಮರಿ ಬೇರೆ ಕಡೆ ಹೋದ್ರೆ 10 ರೂಪಾಯಿ 12 ರೂಪಾಯಿ ಅಂತಾರೆ. ಅದು ಆಕ್ಚುಲಿ ಕೊಡಕ್ಕೆ ಇನ್ನ ಮುಂದೆ ನೋಡ್ತಾರೆ. ಬಿಕಾಸ್ 100 ಗ್ರಾಮ್ ಮರಿ ಹಾಕ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ವಿತ್ ಇನ್ 4 ಮಂತ್ ಅಲ್ಲಿ ಕ್ರಾಪ್ ಬಂದ್ಬಿಡುತ್ತೆ ಸರ್. ಬಂದ್ಬಿಡುತ್ತೆ. ಹೌದು ಹೌದು. ಸ್ಟಂಟೆಡ್ ಸೀಡ್ಸ್ ಅಂತಾರ, ಇಟ್ ಇಸ್ 1 ಇಯರ್ ಓಲ್ಡ್ ಇದು ಇರುತ್ತದೆ. ಹೌದು ಹೌದು, ಸ್ಟಂಟೆಡ್ ಫಿಂಗರ್ಲಿಂಗ್ಸ್, ಇಯರ್ಲಿಂಗ್ಸ್ ಎಲ್ಲ ಬರ್ತದೆ. ಸರ್ ಆ ಮರಿನ ಒಂದು ರೀಸನಬಲ್ ರೇಟಿಂಗ್ ನೋಡಿ ಕೊಡ್ಬೇಕಂತ ಮಾಡಿದೀನಿ. ಖಂಡಿತ. ನಮ್ ಫಾದರ್ ಇದಾರೆ ಸರ್, ಬಹಳ ಅವರಿಗೂ ಇದ್ರ ಮೇಲೆ ಉತ್ಸಾಹ ಇದೆ, ಮಾತಾಡ್ರಿ ಸರ್. ಕೊಡಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಗೌಡ್ರೆ. ಸರ್ ನೋಡ್ರಿ, ಒಬ್ಬ ಸಿವಿಲ್ ಇಂಜಿನಿಯರ್ ತಗೊಂಡು ಹೋಗಿ ಕೆರೆಗೆ ಬಿಟ್ಟಿವಿ. ಅಲ್ಲ, ಈಗ ಯಾರು ಇದೇ ಉದ್ಯೋಗ ಮಾಡ್ಬೇಕಂತಿಲ್ಲಲ್ರಿ, ಎಲ್ಲರೂ ಎಲ್ಲಾ ಉದ್ಯೋಗ ಮಾಡಬಹುದು. ಇಲ್ಲ ಸರ್, ನಾವು ಸ್ಟಡಿ ಮಾಡಿನ ಬಿಟ್ಟಿವಲ್ಲಿ, ಯಾಕೆ ಬಿಟ್ಟಿವಿ ಅಂತಂದ್ರೆ ನೌಕರಿ ಏನ್ರಿ, ಎಷ್ಟು ಮಾಡಿದ್ರೆ ಒಂದು 50,000 ಲಕ್ಷ ಅಷ್ಟೇ ಅಷ್ಟೇ. ಮತ್ತೊಬ್ರ ಕೈಯಾಗ ಕೆಲಸ ಮಾಡ್ಬೇಕಲ್ಲ ನೀವು ಸರ್, 1 ಕೋಟಿ ಬರ್ತಲ್ರಿ ಬಂದ್ರೆ. ಅಲ್ಲ ನೋಡಿ, ಎಲ್ಲಾ ಉದ್ಯಮಿಗಳಿಗಿಂತ ಈ ಮೀನುಗಾರಿಕೆ ಏನಿದೆಯಲ್ಲ ಹೆಚ್ಚು ಲಾಭ ಕೊಡುವಂತ ಒಂದು ಉದ್ಯಮ ಇದು. ಸರ್ ಇನ್ನೊಂದು ಏನಾಗಿದೆ ಅಂದ್ರೆ, ನೀವೆಲ್ಲ ತಜ್ಞರು, ಜನರಿಗೆ ಸರಿಯಾದ ರೀತಿಯಾಗ ಬೆನ್ನತ್ತಿ ಮಾಹಿತಿಗಳು ಕೊಟ್ಟು ಏನಾನು ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್. ಮುಂದೆ ಬಹಳ ದೊಡ್ಡ ಆಹಾರದ ಕೊರತೆ ಅದ. ಇಲ್ಲ, ಒಂದ್ ವಿಷಯ ಹೇಳ್ತೀನಿ ಕೇಳಿ. 800 ರೂಪಾಯಿ 700 ರೂಪಾಯಿ ಕೆಜಿ ಆಗ್ಯಾವ. ಸುಡ್ಗಾಡಿಸೋ 40 ದಿವಸ ಬೆಳೆ ಚಿಕನ್ 200 ರೂಪಾಯಿ ಆಗ್ಬಿಡದ. ಒಳ್ಳೆ ಮೀನ 6-2 ತಿಂಗಳ ಬರೋದು ಒಂದ್ ಮೀನನ್ನ ತಿಂದ್ರೆ ಜನಗಳಿಗೆ ಸಾಕಷ್ಟು ಆರೋಗ್ಯ ಸುಧಾರಣೆ ಆಗ್ತದ. ಇದ್ರ ಬಗ್ಗೆ ಇನ್ನ ನೀವೆಲ್ಲ ಒತ್ತು ಕೊಟ್ಟು ಜನಗಳನ್ನ ಹಿಡಿದಿಡ್ದು ಕರ್ಕೊಂಡ್ಬಂದು ಮಾಡಿಸ್ಬೇಕು ಸರ್. ತಿಳುವಳಿಕೆ ಈಗ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಈಗ ನಾವು ರೈತರಿಗೆ ತರಬೇತಿ ಕೊಡ್ತಾ ಇದೀವಿ ಇವಾಗ. ಸೊ ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ನಾವು ತರಬೇತಿ ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀವಿ, ವಿಷಯ ಮುಟ್ಟಿಸ್ತಾ ಇರ್ತೀವಿ ಅವ್ರಿಗೆ. ಬಟ್ ಕೆಲವು ರೈತರುಗಳಲ್ಲಿ ಒಂದು ಗೊತ್ತಿಲ್ಲ ಏನಂತ ಹೇಳಿ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ, ಮತ್ತೆ ಮಾಡೋದು ಬೇರೆ ಆಗುತ್ತೆ. ಅಲ್ಲಿ ಏನಾಗಿದೆ, ನಾವು ಚರಣಸು ಸರ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರ ಒಂದು ಪಾಯಿಂಟ್ ಹೇಳಿದ್ರು ನಮ್ಗ, ನಮ್ ಕನ್ನಡದ ಮಂದಿ ಯಾರು ಮಾಡಿಲ್ಲಪ್ಪ, ನಿಮ್ಮ 20 ಎಕರೆ ಕೆರೆ ಮಾಡಲ್ಲ, 10 ಎಕರೆಗೆ ನೀವು ಸಬ್ಸಿಡಿ ತಗೊಂಡು 20 ಎಕರೆ ಮಾಡಿದಿ, ಸಬ್ಸಿಡಿ ತಗೊಂಡ್ಬಿಟ್ಟು ಕಸ ಬೆಳೆಸಿ ಊಡಿಸ್ಬಿಡ್ತಾರ. ನಮ್ಮವರಲ್ಲಿ ಯಾರು ಅದನ್ನ ಬೆಳೆ ತೆಗೆದು ನಿಮ್ ನಿರ್ದರ್ಶನ ಇಲ್ಲ ಅಂತ ಹೇಳಿದ್ರು ಸಾಹೇಬರು. ಸರಿಯಾಗಿ ಬಳಸ್ಕೋಬೇಕು, ಸರ್ಕಾರದ ಯೋಜನೆ ಸರಿಯಾಗಿ ಆಗ್ಬೇಕು, ಉತ್ಪಾದನೆ ಮಾಡ್ಬೇಕ್ರಿ. ಅದಾದ್ಮೇಲೆ ಸರ್ ನಾವೇನ್ ಮಾಡಿದ್ವಿ, ಅವ್ರು ಸಾಹೇಬರು ಬಂದಾಗ ಉಳಿತು ನಮ್ಮ ಕೆರೆಯಾಗ, ಅವ್ರು ಸಾಹೇಬರು ಸ್ವಲ್ಪ ಇದು ಹುಲ್ಲು ಅಡಿಗೆ ಬಿಟ್ಬಿಟ್ರಲ್ಲ, ನಮಗ ಬೇರೆಯೊಬ್ರು ನಿಮ್ಮದವ್ರು ಒಂದು ಗೈಡೆನ್ಸ್ ಮಾಡಿಲ್ಲ, ಹುಲ್ಲು ತಿನ್ನ ಬೇರೆ ಅದ, ಆ ಹುಲ್ಲುಗೆಂಡೆ ತಂದು ಹಾಕ್ರೆ ಹುಲ್ಲು ತಿಂದ ಅಂತ ಹೇಳಿದ್ರು. ಹೌದು, ನಾವೇನ್ ಮಾಡಿದ್ವಿ ಹುಲ್ಲುಗೆಂಡೆ ತಂದು ಹಾಕಿದ್ವಿ, ಬಟ್ ಆ ಹುಲ್ಲು ತಿನ್ಲಿಲ್ಲ ಅದು. ಆಮೇಲೆ ಮೊನ್ನೆ 1 ಲಕ್ಷ ರೂಪಾಯಿ ಕರ್ತದೆ ಒತ್ತಡ ಕಿಚ್ಚಿಬಿಟ್ಟು ಎಲ್ಲ ಎಲ್ಲ ಕಿಚ್ಚಿ ಕೆರೆಗಳು ಬಹಳ ಲೇಟ್ ಮಾಡಿ ಸರ್, ಯಾವಾಗ ಅವಕಾಶ ಇದ್ರೆ ಬಂದು ನೋಡ್ಬೋದು ಸರ್ ನಾವು. ಅಲ್ಲ ಖಂಡಿತವಾಗಿ ನಿಮ್ ಕಡೆ ಬರ್ತೀನಿ ನಾನು. ಸೊ ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ನಮ್ಮ ಕಿರಿನ ಲಕ್ಷಿಂದ ಮುಂಚೆ ನಾವು ಈ ಸಾಮಾನ್ಯ ಗೆಡ್ಡೆ ಇದೆ ಕೇಳಿರ್ಬೋದ ನೀವು, ಕಾಮನ್ ಕಾರ್ಪ್ ಅಂತ ಹೇಳ್ತಾರಲ್ಲ, ಅದನ್ನ ಮರಿ ಮಾಡಿಸೋದಕ್ಕೆ ನಾವು ಹೈಡ್ರಿಲ್ ಅನ್ನೋ ಒಂದು ಗಿಡ ಹಾಕ್ತೀವಿ ನಾವು ಅಲ್ಲಿ. ನಮ್ಗೆ ಏನಾಗ್ಯದ ಅದು ಬೇಕು ಸರ್, ನಮ್ದು ಮಣ್ಣು ಫಲವತ್ತವಾದ ಮಣ್ಣ ಅದ. ಅದೇ ಅದೇ, ಅದು ಬರೀ ಮಣ್ಣು ತಿಂದು ಬೆಳೆದ್ಬಿಡ್ತದ, ಆ ಮರಿ ಸಿಕ್ಕ ನಮ್ಗೆ ಆ ಮರಿ ಸಿಗಲಿಲ್ಲ ಸರ್ ನಮ್ಗೆ. ಅಲ್ಲ ಈ ಕಾಮನ್ ಕಾರ್ಪ್ ಮಾಮೂಲಿ ಎಲ್ಲ ಕಡೆ ಸಿಗತ್ತದು. ನಾವು ನಮ್ಮಲ್ಲಿ ಸಾಕಷ್ಟು ಹೈಡ್ರಿಲ್ ಗಿಡ ಬಂದಿತ್ತು, ನಾವೇನ್ ಮಾಡಿದ್ವಿ ಕಾಮನ್ ಕಾರ್ಪ್ ಮರಿ ಬಿಟ್ವಿ ಅಲ್ಲಿಗೆ. ಸರ್ ನಮ್ಗ ನಮ್ ಮಗ ಒಂದು ಲಿಟ್ರೇಜ್ ಗಿಟ್ರೇಜ್ ಇದ್ರೆ ಸ್ವಲ್ಪ ಗೈಡ್ ಮಾಡ್ರಿ, ಅದನ್ನ ಖಂಡಿತ ಕಳ್ಸಿಕೊಡಿ ಅವ್ರಿಗೆ, ಅವ್ರ ಜೊತೆ ಮಾತಾಡ್ತೀನಿ ನಾನು. ಓಕೆ ಫೋನ್ ಸಂಖ್ಯೆನ ಬರ್ಕೊಂಡ್ಬಿಡಿ, ಫೋನ್ ಸಂಖ್ಯೆನ ಬರ್ಕೊಂಡ್ಬಿಡ್ರಿ ಅವ್ರದ್ದು. ಹಲೋ ಸರ್ ಪ್ರತಾಪ್ ಗೌಡ್ರಿ, ಫೋನ್ ಸಂಖ್ಯೆನ ಬರ್ಕೊಡ್ರಿ ಡಾಕ್ಟರ್ ಸುಧಾಕರ್ ಅವ್ರದ್ದು. ಎಂಟು ಎರಡು ಸರ್ ಒಂದ್ ಸೆಕೆಂಡ್. ಎಂಟು ಎರಡು ಓಕೆ ಸರ್. ಎಂಟು ಎರಡು ಒಂಬತ್ತು ಆರು ಎಂಟು ಎರಡು ಒಂಬತ್ತು ಆರು ಎರಡು ಎಂಟು ಎರಡು ಎಂಟು ಮೂರು ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಐದು ನಾಲ್ಕು ಓಕೆ ಸರ್. ಡಾಕ್ಟರ್ ಸುಧಾಕರ್ ಅವರು. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಬಾವಲತ್ತಿ ಅಂತೇಳಿ, ಆಕಾಶವಾಣಿ ಕೇಂದ್ರದಲ್ಲಿ ಇರೋದು. ಅವರು ತಜ್ಞರು, ಮೀನು ಕೃಷಿ ತಜ್ಞರು ಅವರು, ಡಾಕ್ಟರ್ ಸುಧಾಕರ್. ಓಕೆ ಓಕೆ ಒಳ್ಳೇದು ಗೌಡ, ನಿಮ್ಗೆ ಜೊತೆ ಮಾತಾಡೋದಕ್ಕೆ ಖುಷಿ ಆಯಿತು. ಮುಂದೆ ಒಂದು ಕರೆ ಬರ್ತಾ ಇದೆ, ತಗೋತೀವಿ ಖಂಡಿತ, ನಿಮಗೆ ಸಂಪರ್ಕ ಮಾಡ್ತೀವಿ. ನಿಮ್ಮ ಮೀನು ಕೃಷಿಯನ್ನು ನೋಡಲಿಕ್ಕೆ ಬರ್ತೀವಿ ಅಂತ ಒಂದು ದಿವಸ. ಬನ್ನಿ ಬನ್ನಿ ಸರ್, ಅವಶ್ಯವಾಗಿ ಬನ್ನಿ, ನಮಗೂ ಭಾಳ ಖುಷಿ ಆಗ್ತದೆ. ಒಳ್ಳೇದು ಒಳ್ಳೇದು, ಧನ್ಯವಾದ. ಧನ್ಯವಾದಗಳು ಸರ್. ಸರಿ ನೋಡಿರಿ, ರೈತರು ಎಷ್ಟೆಷ್ಟೋ ಈಗ ಯೋಜನೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಯಲ್ಲಿ ಸಾಕಷ್ಟು ಜನ ಜಿಲ್ಲೆಯಲ್ಲಿ ಈ ಒಂದು ಯೋಜನೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಜೊತೆಗೆ ಏನಾದರೂ ಸುಧಾರಣೆಗಳು ಈಗ ಮೀನು ಸಾಕಾಣಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗ್ಯಾವ ಅಂತೀರಾ ಹೇಗೆ? ಆಮೇಲೆ ಇನ್ನೊಂದು ಪ್ರಶ್ನೆ ಮುಖ್ಯವಾದದ್ದು, ಒಬ್ಬ ಅನ್ಎಂಪ್ಲಾಯ್ಡ್, ಈಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಎಲ್ಲೆಲ್ಲ ಯುವಕರು ಹೋಗಿ ಬೆಂಗಳೂರಂಥ ನಗರಗಳಲ್ಲಿ 10,000-15,000 ನೌಕರಿ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಇದು ಹೇಗೆ ಒಂದು ಆದಾಯ ತರ್ತಕ್ಕಂಥ ಕಸುಬು ಮಾಡ್ಕೋಬೋದಲ್ಲ ಯುವಕರು? ಖಂಡಿತವಾಗಿ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಬ್ಸಿಡಿ ಸಿಗ್ತಾ ಇದೆ, ಪ್ರತಿಯೊಬ್ಬರು ಸಿಗ್ತಾ ಇದೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಫಸ್ಟ್ ಪ್ರಶ್ನೆ ಕೇಳ್ತಾ ಇದ್ದೀವಿ ರೈತರಿಗೆ ಯಾರೇ ಬರಲಿ ಕೂಡ, ಸೊ ನಿಮ್ಮಲ್ಲಿ ಜಮೀನಿದೆಯಾ, ನೀರಿನ ವ್ಯವಸ್ಥೆ ಇದೆ ಕೇಳ್ತಾ ಇದ್ವಿ. ಬಟ್ ಇವಾಗಿನ ಹೊಸ ಹೊಸ ಪದ್ಧತಿಗಳು ಅಂತ ಹೇಳಿದ್ರೆ, ರೀಸರ್ಕ್ಯುಲೇಟಿಂಗ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಇದೆ, ಅದಕ್ಕೆ ಜಾಗ ಜಾಸ್ತಿ ಬೇಕಾಗಿಲ್ಲ, ನೀರು ಕಡಿಮೆ ಇದ್ರೂ ಕೂಡ ಸಾಕಾಗುತ್ತೆ ಅದಕ್ಕೆ. ಸೊ ಸಿಂಪಲ್ ಆಗಿ ಒಂದು ಬೋರ್ವೆಲ್ ಇದ್ರೂ ಸಾಕಾಗುತ್ತೆ ಅದಕ್ಕೆ. ಓಕೆ, ಸೊ ಅದಕ್ಕೆ 100 square meters ಇದ್ರೂ ಸಾಕಾಗುತ್ತೆ ಅದಕ್ಕೆ. ಓಕೆ, ಒಂದು 60x40 ಸೈಟ್ ಇದ್ರೂ ಸಾಕು, ಅಷ್ಟು ಜಾಗದಲ್ಲಿ ನಾವು ಏನ್ ಹೇಳ್ತೀವಿ, ಅತಿ ತೀವ್ರ ಪದ್ಧತಿನಲ್ಲಿ ಮೀನು ಬೆಳೆಸಿ ನಾವು ಮಾಡ್ಬೇಕಾಗತ್ತೆ. ಓಕೆ, ಸೊ ಇದಕ್ಕೇನಂತ ಹೇಳಿದ್ರೆ ಸ್ವಲ್ಪ ಮಾಡೋ ಮೆಥಡ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ನಮಗೆ. ಸೊ ಒಂದು 4-5 ಯುವಕರು ಸೇರಿಕೊಂಡು ಒಂದು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಸಬ್ಸಿಡಿ ತಗೊಂಡು, ಓಕೆ, ಅದಕ್ಕೆ ಕೂಡ ವ್ಯವಸ್ಥೆ ಇದೆ ಇದರಲ್ಲಿ. ಸೊ ಅವ್ರು ಈ ವ್ಯವಸ್ಥೆಯನ್ನು ನಾವು ಅವ್ರು ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ನಿರುದ್ಯೋಗ ಸಮಸ್ಯೆ ಬರೋದೇ ಇಲ್ಲ ಇಲ್ಲಿ. ಅಂದ್ರೆ ಈಗ ಹಳ್ಳಿಯಲ್ಲಿ ನೋಡ್ರಿ, ಹಳ್ಳಿಯಲ್ಲಿ ಎಲ್ಲೋ ಸಾಕಷ್ಟು ಜಾಗ ಇರ್ತವೆ, 40-60-70 ನೀರಿನ ಅನುಕೂಲ ಮಾಡ್ಕೋದು, ಹಳ್ಳಿಯಲ್ಲಿ ಮಾಡ್ಕೋಬಹುದು. ಇಲ್ಲ, ನೀರಿನ ವ್ಯವಸ್ಥೆ ಕಡಿಮೆ ಇದ್ರೂ ಕೂಡ ಒಂದು ಬೋರ್ವೆಲ್ ಹಾಕೊಂಡು ನೀವು ಈ ಮೀನುಗಾರಿಕೆ ಮಾಡೋದಕ್ಕೆ ಸಾಕಷ್ಟು ಸಾಧ್ಯತೆ ಇದೆ. ಈಗ ಮುಖ್ಯವಾಗಿ ಮೀನು ಮಾರುಕಟ್ಟೆದು ಏನಾದರೂ ಸಮಸ್ಯೆ ಇದೆ ಅಂತೀರಾ? ಮೀನು ಮಾರಾಟದ್ದು ಹೇಗೆ, ಇನ್ನೂ ಕೊರತೆ ಇದೆ ನಮಗೆ ಉತ್ಪಾದನೆ? ಇಲ್ಲ, ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಮೀನು ಮಾರಾಟ ಮಾಡೋದಕ್ಕೆ ಸಮಸ್ಯೆ ಏನಿಲ್ಲ ಇಲ್ಲಿ. ಸೊ ಮುಖ್ಯವಾಗಿ ಇಲ್ಲಿ ಮೈಸೂರು ಫೆಡರೇಷನ್ ಇದೆ ಅಲ್ಲಿ, ಅವ್ರಿಗೆ ನಾವು ಫೋನ್ ಮಾಡೋ ಹೇಳ್ತು ಅಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಜಾಗಕ್ಕೆ ಬಂದು ಮೀನು ಹಿಡ್ಕೊಂಡು ತಗೊಂಡು ಹೊರಟೋಗ್ತಾರೆ ಅಲ್ಲಿಗ. ಸೊ ಆ ಒಂದು ವ್ಯವಸ್ಥೆ ಇದೆ. ಅದ್ರ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ರೈತರಲ್ಲಿ ಸಹ ಬಂದು ನಮಗೆ ತುಂಬಾ ಕಡಿಮೆ ರೇಟ್ ತಗೊಳ್ತಾರೆ. ಸೊ ಅದು ಒಂದು ಕಂಪ್ಲೇಂಟ್ ಇದೆ ಅವರಲ್ಲಿ. ಸೊ ಅದು ಬಿಟ್ಬಿಟ್ರು ಅಂತ ಹೇಳಿದ್ರೆ, ಒಂದು 10 rupees ಕಡಿಮೆ ಆದ್ರೂ ಪರವಾಗಿಲ್ಲ, ಅವರೇ ಬಂದು ಇಟ್ಕೊಂಡು ಹೋಗಿತ್ತು, ಇಟ್ಕೊಂಡು ಹೋಗೋದಿತ್ತು ಅಂತ ಹೇಳಿದ್ರೆ, ಕೊಡೋದ್ರಲ್ಲಿ ಏನ್ ಸಮಸ್ಯೆ ಇದೆ? ಸಮಸ್ಯೆ ಏನಿಲ್ಲ, ಮಾರುಕಟ್ಟೆ ಸಮಸ್ಯೆ ಇಲ್ಲ ಅದಕ್ಕೂ ಕೂಡ. ಆಮೇಲೆ ಇದಕ್ಕೆ ಏನಾದ್ರು ಮಾರುಕಟ್ಟೆ ಬೇರೆ ಬೇರೆ ಕಡೆ ಎಲ್ಲ ಮೀನು ಮಾರುಕಟ್ಟೆಗಳು ಇರ್ತವೆ ಅಲ್ಲ, ಅದಕ್ಕೇನೆ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಮಾರುಕಟ್ಟೆ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ಸಬ್ಸಿಡಿ ಕೊಡ್ತಾರೆ ಅಲ್ಲಿ. ಪ್ಲಸ್ ಇನ್ನೊಂದಂತ ಹೇಳಿದ್ರೆ, ಟ್ರಾನ್ಸ್ಪೋರ್ಟೇಷನ್ಗೆ ಇನ್ಸುಲೇಟೆಡ್ ವ್ಯಾನ್ ಇದೆ, ರೆಫ್ರಿಜರೇಟ್ ವ್ಯಾನ್ ಕೂಡ ಸಬ್ಸಿಡಿ ಕೊಡ್ತಾರೆ. ಸೊ ಇಲ್ಲಿ ರೈತರು ಏನು ಮಾಡ್ಬೋದು, ಒಂದು ಸಂಘ ಮಾಡ್ಕೊಂಡು, ಸೊ ಈ ಸಂಘದಲ್ಲಿ ಎಲ್ಲೆಲ್ಲಿ ಮೀನು ಹಿಡಿತಾರಲ್ಲ ಹಿಡ್ಕೊಂಡು ಮಾರುಕಟ್ಟೆಗೆ ತಗೊಂಡೋಗಿ ಕೊಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ನಮ್ಮಲ್ಲಿ ಸಮಸ್ಯೆ ಇರೋದು ಇಚ್ಛಾ ಕೊರತೆ. ಆಮೇಲೆ ಭಾಳಷ್ಟು ಜನ ರೈತರು ನಾವು ಹೋದಲ್ಲೆಲ್ಲ ಹೇಳೋದೇನಂದ್ರೆ, ಸರ್ ಮೀನು ಮರಿ ಬಿಟ್ಬಿಟ್ಟಿದ್ದೆ, ಆಮೇಲೆ ನೋಡಿದೀವಿ ಒಂದು ಮೀನು ಮರಿ ಇರಲಿಲ್ಲ, ಒಂದು ಮೀನು ಮರಿ ಇಲ್ಲ ಅಂತ ಹೇಳ್ತಾರೆ. ಏನು ರೀಸನ್ ಅದಕ್ಕೆ, ಯಾಕೆ ಆ ಥರ ಆಗತ್ತಂತ? ಇಲ್ಲ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಥವಾ ಸಣ್ಣ ಮರಿಗಳನ್ನು ಬಿಟ್ಟಿರೋದು ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಸೊ ಸುಮ್ಮನೆ ಮರಿ ಬಿಟ್ಬಿಟ್ಟು ಕುತ್ಕೊಂಡು ನೋಡ್ತಾ ಕೂತ್ಕೊಳ್ಳೋದ್ರಲ್ಲ ಅಲ್ಲಿ. ಇಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಹೆಚ್ಚಿನ ರೈತರುಗಳಲ್ಲಿ, ಸೊ ಈಗ ಈ ಪರಿಸ್ಥಿತಿನಲ್ಲಿ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿ ಮಾಡೋದ್ರಲ್ಲಿ ಸೂಕ್ತ ಅಂತ ಹೇಳ್ತೀನಿ ಅಲ್ಲಿ. ಸೊ ಸುಧಾರಿತ ಸಾಂಪ್ರದಾಯಿಕ ಪದ್ಧತಿನಲ್ಲಿ 1 acre-5,000 ಮರಿ ಬಿಡಬೇಕು. ಇಲ್ಲಿ ರೈತರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಆಂಧ್ರದ ಬರ್ತಾರೆ, ಡೋರ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾರೆ, ಅವರು 5,000 ಮರಿ ಬಿಡೋ ಜಾಗದಲ್ಲಿ ಇಪ್ಪತ್ತು ಸಾವಿರ ಮರಿಬಿಡ್ತಾರೆ, ಇಪ್ಪತ್ತೈದು ಸಾವಿರ ಮರಿಬಿಡ್ತಾರೆ. ಏನು ಮನೆ ಬಾಗಿಲಿಗೆ ಬಂತಲ್ಲ ಅಂತ ಹೇಳ್ಬಿಟ್ಟು ಅವರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮರಿಬಿಡ್ತಾರೆ. ಅವಾಗೇನಾಗುತ್ತೆ, ಆ ಒಂದು ಓವರ್ ಸ್ಟಾಕಿಂಗ್ ಆಗಿಬಿಟ್ಟು ಮರಿಗಳು ಸಾಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದು ಪ್ಲಸ್ ಇನ್ನೊಂದು ನೀರಿನ ನಿರ್ವಹಣೆ ಇರೋದಿಲ್ಲ. ಓಕೆ, ಸರಿಯಾದ ರೀತಿಯಲ್ಲಿ ಊಟ ಕೊಡೋದಿಲ್ಲ, ಫೀಡ್ ಕೊಡ್ತು ಅಂತ ಹೇಳಿದ್ರೆ ಯಾವುದು ಸಮಸ್ಯೆ ಬರೋದಿಲ್ಲ. ಅದರಲ್ಲಿ ಫಸ್ಟ್ ನಾವು ಯಾವ ಮೆಥಡ್ ಮಾಡ್ತೀವಿ ಅದ್ರ ಮೇಲೆ ನಾವು ಮರಿಗಳನ್ನ ಆ ಪಟ್ಟಿನ ಸಂಖ್ಯೆಯಲ್ಲಿ ಬಿಟ್ಟರೆ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಬಹಳಷ್ಟು ಸಣ್ಣ ಮರಿಗಳನ್ನ, ಸಣ್ಣ ಕಡಿಮೆ ದಿನದ ಮರಿಗಳನ್ನ ಬಿಟ್ಟರೂ ಸಮಸ್ಯೆ ಆಗುತ್ತೆ. ಹೌದು, ಈಗ ಒಬ್ಬರು ಹೇಳ್ತಾ